ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ಕೃಷಿ ನಿರತ ಮಹಿಳೆಯರನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಇದರಲ್ಲಿ ವಿರಾಜಪೇಟೆ ತಾಲೂಕು ಬೇಟೋಳಿಯ ಮುಚ್ಚಿಮಣಿಯಂಡ ಮೀನಾ ಉದಯಕುಮಾರ್ ಅವರೊಡನೆ ಸಂದರ್ಶನ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ. ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ, ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ. ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಕೇಳಿ ಕಾರ್ಯಕ್ರಮ ನಾರಿ ದಾರಿ. ಕೇಳಿಗರೆ, ವಿರಾಜಪೇಟೆ ತಾಲೂಕು ಬೇಟೋಳಿ ಗ್ರಾಮದ ನುಚ್ಚಿಮಣಿಯಂಡ ಮೀನಾ ಉದಯ್ ಕುಮಾರ್ ಇವರ ಜೊತೆಗೆ ಮಾತನಾಡ್ತಿದ್ವಿ. ಕೊಡಗಿನಲ್ಲಿ ಮಹಿಳೆಯರು ಅನೇಕ ಕಡೆ ಕೃಷಿಯಲ್ಲಿ ಚೆನ್ನಾಗಿ ತೊಡಗಿಸಿಕೊಂಡು ಮನೆತನದ ಬೆಳವಣಿಗೆಗೆ ಕೈ ಜೋಡಿಸಿದರಂತ ತಾವು ತಿಳ್ಕೊಂಡಿದ್ರಿ. ಮೀನಾ ಅವರು ನಮ್ಮ ರೇಡಿಯೋ ಕೇಳಿಗರು, ಹಾಗೆ ಆಸಕ್ತಿಯಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತಾರೆ, ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಬಾಲ್ಯದ ದಿನಗಳಿಂದ ಇಲ್ಲಿಯವರೆಗೂ ಅವರ ಕೃಷಿ ಆಸಕ್ತಿ ಹೇಗೆ ಸಾಗಿ ಬಂದಿದೆ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಿದ್ವಿ. ಮೀನವರೇ ನಮಸ್ಕಾರ. ನಮಸ್ತೆ. ತಾವು ಹುಟ್ಟಿದ್ದು ಬೆಳೆದದ್ದು ನಿಮ್ಮ ತಂದೆ ತಾಯಿಗಳ ಹಿನ್ನೆಲೆ ಇದನ್ನೆಲ್ಲ ಹೇಳಿ. ನಾನು ಹುಟ್ಟಿದ್ದು ವಿರಾಜಪೇಟೆ ತಾಲೂಕು ಹೆಗ್ಗಾ ಗ್ರಾಮದ ಚೊಟ್ಟೆಮಂಡ ಗಣಪತಿ ಮತ್ತೆ ಯಶೋಧ ದಂಪತಿಯ ಎರಡನೇ ಮಗಳಾಗಿ. ಆಮೇಲೆ ಪ್ರಾಥಮಿಕ ಶಿಕ್ಷಣ ಹೆಗ್ಗಾ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತೆ ವಿರಾಜಪೇಟೆ JPNM ಗರ್ಲ್ಸ್ ಹೈಸ್ಕೂಲ್ ಅಲ್ಲಿ ಓದಿ, ಆಮೇಲೆ ಕಾವೇರಿ ಕಾಲೇಜು ವಿರಾಜಪೇಟೆಯಲ್ಲಿ ಓದಿದ್ದೀನಿ ಸರ್. ಕಾಲೇಜ್ ಅಂದ್ರೆ ಪದವಿ ಮಾಡ್ಕೊಂಡ್ರೆ? BA ಪದವಿ ಮಾಡಿದ್ದೀನಿ. ಆಮೇಲೆ ವಿರಾಜಪೇಟೆ ತಾಲೂಕು ಬೇಟೋಳಿ ಗ್ರಾಮದ ಉದಯ ಕುಮಾರ್ ಅವ್ರನ್ನ 1998 ಮದುವೆ ಆಗಿ. ಯಾವಾಗ ಪದವಿ ಮುಗಿಸ್ಕೊಂಡ್ರಿ? 1995 ಮುಗಿಸಿದೀನಿ. ತಂದೆ ತಾಯಿಗಳು? ತಂದೆ ಟೈಲರಿಂಗ್ ಮಾಡ್ತಾ ಇದ್ರು ಸರ್, ಕೃಷಿಯು ಇತ್ತು, ಅದ್ರ ಜೊತೆ ತೋಟ ಗದ್ದೆ ಇದೆಲ್ಲ ಇತ್ತು. ಅನ್ನೋದ್ರಿಂದಲೇ ನಾವು ತಂದೆ ತಾಯಿ ಜೊತೆ ಎಲ್ಲ ಕೆಲ್ಸಕ್ಕೂ ಕೈ ಜೋಡಿಸ್ತಿದ್ದೆವು, ಹಾಗೆ ಅದರ ಅನುಭವ ಇತ್ತು ಸರ್. ಒಂದು ಮಕ್ಕಳಲ್ಲಿ ಇದ್ದೇ ಇರುತ್ತೆ, ಕೃಷಿ ಪರಿಸರ ನೀರು ಮಣ್ಣು ಅಂತಂದ್ರೆ ಎಲ್ಲ ಮಕ್ಕಳಿಗೂ ಆಸಕ್ತಿ ಇರುತ್ತೆ. ಎಷ್ಟೋ ತಂದೆ ತಾಯಿಗಳು ಬೇಡ ಬೇಡ ಅಂತ ಅನ್ಕೊಂಡೆ ದೂರ ಇಟ್ಟು ಬೆಳೆಸಲಿಕ್ಕೆ ಹೋಗ್ತಾರೆ. ಹೌದು ಸರ್, ನಾವು ಎಲ್ಲ ಕೆಲಸದಲ್ಲೂ ತಾಯಿ ತಂದೆಗೆ ಕೈ ಜೋಡಿಸ್ತಿದ್ದು, ಗದ್ದೆ ಕೆಲಸ ಕಾಫಿ ಕೆಲಸ ನೋಡಿ. ಅದೇ ಒಟ್ಟು ನೀವೆಲ್ಲ ಎಷ್ಟು ಜನ ಅತ್ತಂಗಿರು ಅಣ್ಣತಮ್ಮಗಳು ನಿಮ್ಮ ತಂದೆ ತಾಯಿಗೆ? ಇಬ್ರು ಹೆಣ್ಮಕ್ಳು ಒಬ್ಬ ಗಂಡು ಮಗ, ಮೂರು ಜನ ಸರ್. ಉಳಿದವರು ಅವ್ರು ಏನ್ ಓದಿದ್ರು? ಅಕ್ಕ ಸೆಕೆಂಡ್ ಪಿ ಯು, ತಮ್ಮ 10th ಮಾತ್ರ ಮಾಡಿದ್ದು ಸರ್. ಒಟ್ಟು ಎಷ್ಟೆಕರೆ ನಿಮ್ಮ ತಂದೆ ತಾಯಿಗಳದು ತೋಟ ಜಮೀನು? ತಂದೆ ತಾಯಿ ಮನೆಯಲ್ಲಿ ಒಂದು 3-3.5 ತೋಟ, ಗದ್ದೆ 1-1.5 ಇರ್ಬೋದು. ಅಷ್ಟಿತ್ತು ಸರ್. ದನಕರುಗಳನ್ನು ಸಾಕ್ತಾ ಇದ್ರಲ್ವಾ? ಅವರು ದನಕರುಗಳ ಸಾಕ್ತಾ ಇದ್ರು ಸರ್. ಬೇಟೋಳಿಗೆ ಬಂದು ಎಷ್ಟು ವರ್ಷ ಆದಂಗ ಆಯ್ತಮ್ಮ? 22-23 ಆಯ್ತು. ಅಲ್ಲಿ ವಾತಾವರಣಕ್ಕೂ ಇಲ್ಲಿ ವಾತಾವರಣಕ್ಕೂ ಸ್ವಲ್ಪ ವ್ಯತ್ಯಾಸ ಆಗ್ಬಹುದಲ್ವಾ? ಹೌದು ಸರ್, ವ್ಯತ್ಯಾಸ ಇದೆ. ನಾ ಬರೋಗಿ ಇಲ್ಲಿ ಗದ್ದೆ ಎಲ್ಲ ಇವರು ತೋಟ ಮಾಡಿದ್ರು ಆಲ್ರೆಡಿ, ಒಂದೆರಡು ಮೂರು ಕಡೆ ಅಂತೇಳಿ ಹತ್ತು 30 ಎಕರೆ ಹತ್ರ ಇದೆ. ಪದವಿ ಮಾಡಿಕೊಂಡು ನೀವು ಉದ್ಯೋಗಕ್ಕೆ ಹೋಗ್ಬೇಕು ಅಥವಾ ಪೇಟೆ ಸೇರ್ಬೇಕು ಅನ್ನೋ ತರ ಆಲೋಚನೆ ಬರಲಿಲ್ವಾ ಅಥವಾ ಏನು ಆ ಸಂದರ್ಭದಲ್ಲಿ? ಸರ್, ಬಿ ಎಡ್ ಮಾಡ್ಬೇಕು ಅಂತ ಹೇಳಿ ಆಸಕ್ತಿ ಇತ್ತು ಸರ್, ಆದ್ರೆ ಅವಾಗ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದೇ ವರ್ಷ ನಮ್ ತಂದೆ ತೀರ್ಕೊಂಡ್ರು, ಅದರಿಂದ ನನಗೆ ತೊಂದರೆ ಆಯ್ತು. ಮತ್ತೆ ತೋಟದ ಕೆಲಸಕ್ಕೆ ಇಂಟ್ರೆಸ್ಟ್ ತೋರಿಸಿದೆ, ಕೃಷಿಯಲ್ಲೇ ಮುಂದುವರಿತಾ ಇರೋದು. ಯಾರ್ಯಾರು ಇದಾರೆ ಮನೆಯಲ್ಲಿ? ಮನೆಯಲ್ಲಿ ಮಾವ ಇದ್ದಾರೆ, ಹಸ್ಬೆಂಡ್, ಇಬ್ರು ಮಕ್ಕಳು. ಅತ್ತೆ ಮಾವರ ಹೆಸರು ಏನಂದ್ರಿ? ಮಾವರ ಹೆಸರು ನುಚ್ಚಿಮಣಿಯಿಂದ ದೇವಯ್ಯ ಅಂತೇಳಿ, ಅವರು ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್. ಮತ್ತೆ ಅತ್ತೆ ಲಾಸ್ಟ್ ಇಯರ್ ಎಕ್ಸ್ಪೈರ್ ಆದ್ರು. ಅವ್ರ ಹೆಸರು ಏನಂದ್ರಿ? ಹೂವ ಅಂತ. ಮಾವರ ಆರೋಗ್ಯ ಚೆನ್ನಾಗಿದೆಯಲ್ವಾ? ಹಾ, ಪರವಾಗಿಲ್ಲ ಸರ್, ಸಾಧಾರಣ ಇದೆ. 90 ಇಯರ್ಸ್ ಈಗ ರನ್ನಿಂಗ್ ಅವರಿಗೆ. ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ಇರುತ್ತದಲ್ಲ, ವಯಸ್ಸಾಜವಾಗಿ. ಮನೆಯಲ್ಲಿ ಸಣ್ಣ ಸಣ್ಣ ಕೆಲಸಗಳನ್ನ ಅವರವ್ರು ಮಾಡ್ಕೊಳ್ಳೋದು ಅಥವಾ ಸಣ್ಣದಾಗಿ ನಿಮ್ಮ ಸಹಕಾರವನ್ನ ಪಡ್ಕೊಳ್ಳೋದು ಇದೆಲ್ಲ ಇದ್ದೇ ಇರುತ್ತೆ ಅಲ್ವಾ? ಹೌದು ಹೌದು ಸರ್. ಮತ್ತೆ ನಿಮ್ಮ ಯಜಮಾನರು ಉದಯ ಕುಮಾರ್ ಅವರು, ಅವ್ರು ಏನು ಓದಿದ್ದಾರೆ? ಅವರು 10th ಸರ್. ಅದೇ ಈಗ ತೋಟದೆಲ್ಲ ಮ್ಯಾನೇಜ್ಮೆಂಟ್ ಎಲ್ಲ ಅವರೇ ಮಾಡ್ತಾ ಇದ್ರು. ಮನೆಯಲ್ಲಿ ಮಕ್ಕಳು? ಮಕ್ಕಳು ದೊಡ್ಡವನು ಇವಾಗ BCA ಮಾಡಿದಾನೆ, MCAಗೆ ಅಪ್ಲಿಕೇಶನ್ ಹಾಕಿದಾನೆ, ಕಾಲೇಜ್ ಸ್ಟಾರ್ಟ್ ಆಗಿಲ್ಲ. ಮತ್ತೆ ಇನ್ನೊಬ್ಬ ಫಸ್ಟ್ PU ಅಲ್ಲಿ ಓದ್ತಾ ಇದ್ದಾನೆ, ವಿದ್ಯಾನಿಕೇತನದಲ್ಲಿ. ಇಬ್ರು ಚಿಕ್ಕವರಿದ್ದಾಗಲಿಂದ ಸಣ್ಣ ಸಣ್ಣ ಕೆಲಸ ಕಲ್ತಿದ್ದಾರೆ ಅಲ್ವಾ? ಎಲ್ಲ ಕಲ್ತಿದ್ದಾರೆ ಸರ್, ಎಲ್ಲದಕ್ಕೂ ಬರ್ತಾರೆ. ಈ ಕಾಫಿ ಸೀಸನ್ ಎಲ್ಲ ಸ್ವಲ್ಪ ಸ್ವಲ್ಪ ಸೇರ್ತಾರೆ, ಮತ್ತೆ ಸ್ಪ್ರಿಂಕ್ಲರ್ ಟೈಮ್ ಅಲ್ಲೆಲ್ಲ ರಜೆ ಇದ್ರೆ ಅಪ್ಪನ ಜೊತೆ ಎಲ್ಲ ಸೇರ್ತಾರೆ, ಸಹಾಯ ಮಾಡ್ತಾರೆ. ಅದೇ ತುಂಬಾ ಕಷ್ಟದ ಕೆಲಸಗಳನ್ನ ಅವರು ತಗೊಳಲ್ಲ, ನೀವು ಕೊಡಕ್ಕಾಗಲ್ಲ ಅಲ್ವಾ? ಹೌದು ಹೌದು ಸರ್. ಅವ್ರ ಅಪೇಕ್ಷೆಗೆ ತಕ್ಕಂತೆ ಕೆಲಸಗಳನ್ನ ಕೊಡ್ತಾ ಇದ್ರೆ ಅವ್ರಿಗೂ ಖುಷಿ, ನಿಮಗೂ ಸಂತೋಷ. ಹೌದು ಹೌದು ಸರ್. ಉದಯ ಕುಮಾರ್ ಅವರ ಒಂದು ಆಸಕ್ತಿ ಮೊದ್ಲಿಂದ ಕೃಷಿಯಲ್ಲೇ ಇದೆ ಅಲ್ವಾ? ಹೌದು ಇದೆ ಸರ್. ಒಟ್ಟು ಎಷ್ಟು ಎಕರೆ ತೋಟ ಬರುತ್ತೆ ಇಲ್ಲಿ? ಬೇಟೋಳಿಯಲ್ಲಿ ಒಂದು 15 ಎಕರೆ ಇದೆ ಸರ್. ಮತ್ತೆ ನಾಪೋಕ್ಲಲ್ಲಿ ಒಂದು 6 ಎಕರೆ, ಮತ್ತೆ ಒಂದು ಬಲ್ಲಮೌಟಿಯಲ್ಲಿ 8-9 ಎಕರೆ ಒಳಗೆ ಇದೆ. ಸರಿ ಸರಿ. ಮೂರು ಕಡೆಗಿದೆ? ಮೂರು ಕಡೆಗಿದೆ ಸರ್. ಮನೆಯಿಂದ ಮೂರು ಕಡೆಗೆ ಹೋಗಿ ಬರ್ಲಿಕ್ಕೆ ಎಷ್ಟು ದೂರ ಆಗ್ತದೆ? ಹೋಗಿ ಬರ್ಲಿಕ್ಕೆ ಅಂದ್ರೆ ಈಗ ಬಲ್ಲಮೌಟಿ ನಾಪೋಕ್ಲೆಲ್ಲ ಮಾವನೇ ನೋಡ್ಕೊಳ್ತಾ ಇದ್ದಾರೆ ಸರ್, ಅವ್ರಿಗೆ ಕೆಲಸದವರಿಗೆ ಹೇಳಿ ಎಲ್ಲ ಮಾಡಿಸ್ತಾ ಇದ್ದಾರೆ, ಅವ್ರು ಹೋಗಿ ನೋಡ್ಕೊಳ್ತಾರೆ. ಈ ವರ್ಷದಿಂದ ಬಾಕಿ ಇಲ್ಲದಿದ್ರೆ ಅವರೇ ಅಲ್ಲೇ ಹಾಲ್ಟ್ ಆಗಿ ಎಲ್ಲ ಅವರೇ ಕಾಫಿ ಕೆಲಸ ಅದೆಲ್ಲ ಕಾಫಿ ಸೀಸನ್ ಅಲ್ಲೆಲ್ಲ ಮಾಡಿಸ್ತಾರೆ. ವರ್ಷ ಸ್ವಲ್ಪ ಏನೋ ಮನೇಲಿ ಇದ್ದಾರೆ, ನಾವು ಹೋಗಿ ಎಲ್ಲ ವಿಕಾಸದವ್ರಿಗೆ ಹೇಳಿ ಬಂದ್ರೆ ಅವರೆಲ್ಲ ನೋಡ್ಕೊಂಡು ಮಾಡ್ತಾರೆ. ಕಾಫಿ ಪ್ರಮುಖವಾದ ಬೆಳೆ. ಹೌದು ಹೌದು. ಕಾಳು ಮೆಣಸು ಇದೆ, ಕಾಳು ಮೆಣಸು ಇದೆ, ಮತ್ತೆ ಅಡಿಕೆ ಇದೆ, ತೆಂಗು ಅದೆಲ್ಲ ಇದೆ ಸರ್, ಎಲ್ಲ ಇದೆ ಮಧ್ಯಮದ್ದು. ನಿಮ್ದು ಮನೆ ಕೆಲಸ ಅಲ್ದಲನೆ ತೋಟದ ಸಣ್ಣ ಪುಟ್ಟ ಜವಾಬ್ದಾರಿಗಳು ಇವೆಲ್ಲ? ಎಲ್ಲದಕ್ಕೂ ಸೇರ್ತೀನಿ ಸರ್, ಕೆಲಸದವ್ರು ಬಂದ್ರೆ ಅವ್ರ ಜೊತೆಗೆ ಇದ್ದು ಹೀಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳ್ಕೊಂಡು ನಮ್ ಕೈಲಿ ಆಗುವಷ್ಟು ನಾನು ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತೀವಿ. ಮನೆಯಲ್ಲಿ ಅಡಿಗೆ ಮಾಡೋದು ಮತ್ತೆ ಮನೆ ಶುಚಿ ಕೆಲಸಗಳು ಮತ್ತೊಂದು ಅಡಿಗೆ ಕೆಲಸ ಶುಚಿ ಕೆಲಸ ಎಲ್ಲ ನಾನೇ ಮಾಡ್ತೀನಿ. ಅಗತ್ತಿದ್ದಾಗ ಸ್ವಲ್ಪ ಕಾರ್ಮಿಕರನ್ನು ಉಪಯೋಗಿಸ್ಕೊಳ್ತೀರಾ ಮನೆ ಒಳಗಡೆ ಮನೆ ಹೊರಗಡೆ ಕೆಲಸ? ಒಳಗಡೆ ಇಲ್ಲ ಸರ್, ಹೊರಗಡೆ ಅದು ಕ್ಲೀನಿಂಗ್ ಅದು ಇದಕ್ಕೆ ಅಂತೇಳಿ ಅವ್ರನ್ನ ಕರ್ಕೊಳ್ತೀನಿ, ಇಲ್ಲದಿದ್ರೆ ಎಲ್ಲ ನಾನೇ ಮಾಡ್ತೀನಿ. ದನಕರುಗಳನ್ನ ಇಟ್ಕೊಂಡಿದ್ದೀರಾ? ದನಕರುಗಳು ಇಲ್ಲ ಸರ್, ಈಗ ಒಂದು 7-8 ವರ್ಷ ಆಯ್ತು, ಇತ್ತು ಒಂದು ಹಸು ಕರು ಎಲ್ಲ, ಇವಾಗ ಒಂದ್ 7-8 ವರ್ಷದಿಂದ ಇಲ್ಲ, ಬಿಟ್ಬಿಟ್ಟಿದ್ವಿ. ಹಾಲಿಗೆ ಅದಕ್ಕೆಲ್ಲ ಹೇಗೆ ಮಾಡ್ಕೊಂಡ್ರಿ? ಹೊರಗಡೆಯಿಂದ ತಗೊಳ್ತೀವಿ ಸರ್ ಇವಾಗ. ಅದೇ ನೋಡ್ಕೊಳ್ಳೋದು ಅದೆಲ್ಲ ತಾಪತ್ರಯ ಆಗೋದ್ರಿಂದ ಅಲ್ವಾ? ಹೌದು ಸರ್ ಹೌದು. ಅಂದ್ರೆ ಫುಲ್ ಇವರೆಲ್ಲ ತೋಟ ಮಾಡ್ಬಿಟ್ಟಿದ್ದಾರೆ, ಮತ್ತೆ ಇನ್ನು ಹೊರಗಡೆ ಬಿಡೋದು ಮಾಡೋದು ಕಷ್ಟ ಆಗ್ತದೆ ಅಂತ ಹೇಳಿ ಬೇಡ ಹಾಗೆ. ಬೆಳಿಗ್ಗೆ ಮತ್ತು ಸಾಯಂಕಾಲ ಸಾಮಾನ್ಯವಾಗಿ ಮನೆ ಕೆಲಸ ಆಗುತ್ತೆ. ಮನೆ ಕೆಲಸಗಳು ಆದ್ಮೇಲೆ ಅಲ್ಲಿ ಕೈ ತೋಟ ಮತ್ತೆ ತೋಟಕ್ಕೆ ಹೋಗೋದು ಇದೆಲ್ಲ ಹೇಳಿ ಹೇಗೆ ಹೇಗೆ ನೀವು ತೊಡಸ್ಕೊಂಡಿದ್ರಿ? ಅದೇ ಒಂದು 9-9:30 ಒಳಗಡೆ ಎಲ್ಲ ಮುಗಿಸ್ತೀನಿ ಕೆಲಸ. ಆಲ್ರೆಡಿ 9 ಗಂಟೆಗೆಲ್ಲ ಕೆಲಸದವ್ರು ಬಂದಿರ್ ಮತ್ತೆ ಅವ್ರ ಜೊತೆ ಹೋಗಿ ಅವ್ರ ಜೊತೆ ಅವ್ರ ಕೆಲಸ ಮಾಡೋದನ್ನ ನೋಡ್ಕೊಂಡು ಆಗುವಷ್ಟು ಸಣ್ಣ ಪುಟ್ಟದ ಕೆಲಸ ಇರ್ಕೊಂಡು ಹಾಗೆ ಆಗ್ತದೆ ಸರ್. ಹಾಗೇನೆ ಮನ್ಸಿದ್ರೆ ಆಗ್ತದೆ, ಮನ್ಸಿಲ್ಲ ಅಂದ್ರೆ ತೊಡಸ್ಕೊಳಕ್ ಆಗಲ್ಲ, ಆಗುದಿಲ್ಲ. ಎಷ್ಟು ಜನ ಮಹಿಳಾ ಕಾರ್ಮಿಕರು ಪುರುಷ ಕಾರ್ಮಿಕರು? ಪುರುಷ ಕಾರ್ಮಿಕರು ಮಹಿಳಾ ಕಾರ್ಮಿಕರು ಈಗ ಒಂದು 5-6 ಜನ ಮಹಿಳೆಯರು ಬರ್ತಾರೆ. ಕಾಫಿ ಸೀಸನ್ ಅಲ್ಲಿ ಪುರುಷ ಕಾರ್ಮಿಕರಿಗಿಂತ ಮಹಿಳಾ ಕಾರ್ಮಿಕರು ಜಾಸ್ತಿ ಬರ್ತಾರೆ. ನಾವು ಇಲ್ಲಿ ಲೋಕಲ್ ಜನರನ್ನ ಕರ್ಕೊಳ್ಳೋದ್ರ ಜೊತೆಗೆ ಹೊರಗಡೆಯವರು ಈಗ ಕೇರ್ನಗರ ತಾಲೂಕು ಅವರು ಸ್ವಲ್ಪ ಜನ ಬಂದಿದ್ದಾರೆ ಇಲ್ಲೇ ಆರ್ಟ್ ಆಗಿ ಅವ್ರು ಕೆಲಸ ಮಾಡ್ತಾರೆ. ಹಾಗೆ ಇದ್ದಾರೆ ಒಂದು 8-9 ಜನ ಈಗ ಡೈಲಿ ಕುಯ್ತಾ ಇದ್ದಾರೆ ಈ ತೋಟದಲ್ಲಿ ಬೇಟೋಳಿಯಲ್ಲಿ. ಮತ್ತೆ ಅಲ್ಲಿ ಬೇರೆ ಜನ ಹಾಗೆ ಹೊರಗಡೆಯಿಂದ ಬಂದು ಅವರು ಕುಯ್ದು ಹೋಗ್ತಾರೆ. ಮಹಿಳೆಯರು ಅದರಲ್ಲೂ ನಿಮ್ಮಂತವರು ತೊಡಸ್ಕೊಂಡಾಗ ಅದಕ್ಕೊಂದು ಬೆಲೆ ಮತ್ತೆ ಕೆಲಸಗಳು ಚೆನ್ನಾಗಾಗ್ತವೆ, ನಿಮಗೂ ಒಂಥರ ಸಮಾಧಾನ. ಹೌದು ಹೌದು ಸರ್, ನಮಗೆ ಸಮಾಧಾನ, ಜೊತೆಗೆ ಬಂದು ನೋಡ್ಕೊಂಡು ಇದ್ರೆ ಒಂಥರ ತೃಪ್ತಿ, ನಾವು ಜೊತೆಗೆ ಇರ್ತೀವಿ. ಹೌದು, ಎಷ್ಟೋ ಕಡೆಗೆ ಈ ರೀತಿಯಲ್ಲಿ ಭಾಗಿಯಾಗೋದಿದೆ, ಕೆಲವೊಂದು ಅನಾನುಕೂಲಗಳಿಂದ ಎಷ್ಟೋ ಜನ ಮನೆ ಬಿಟ್ಟು ಹೋಗಕ್ಕಾಗಲ್ಲ. ಹೌದೌದು, 1-2 ಗಂಟೆ ಆದ್ರೂ ಬಂದು ನೋಡ್ಕೊಂಡು ಹೋದ್ರೆ ಅದೊಂಥರ ಮನಸ್ಸಿಗೆ ಒಂದು ತೃಪ್ತಿ ಇದ್ದೇ ಇರ್ತದೆ ಸರ್. ಬೆಟ್ಟೊಳ್ಳಿ ತೋಟದಲ್ಲಿ ಕಾಫಿ, ಕಾಳುಮೆಣಸು, ಮತ್ತಿನ್ನೇನು ಬಾಳೆ ಕಿತ್ತಳೆ, ಬಾಳೆ ಇದೆ, ಮತ್ತೆ ತೆಂಗು ಇದೆ, ತೆಂಗು ಒಂದು 40-47 ತೆಂಗಿನ ಮರ ಇದೆ. ಮತ್ತೆ ಇಲ್ಲಿ ಅಡಿಕೆ ಸ್ವಲ್ಪ ಕಡಿಮೆ ಇದೆ, ನಾಗಪುಕ್ಕಲ್ ತೋಟದಲ್ಲಿ ಅಡಿಕೆ ತೋಟನೇ ಇದೆ. ಈ ವರ್ಷ 1.5 ಲಕ್ಷಕ್ಕೆ ಹೋಗಿದೆ ಅಡಿಕೆ, ಲಾಸ್ಟ್ ಇಯರ್ ಸ್ವಲ್ಪ ಕಮ್ಮಿ, ಒಂದು 50,000 ಹಾಗೆ 80,000 ಹೀಗೆ ಆಗ್ತದೆ ಸರ್. ಮಳೆ ಜಾಸ್ತಿ ಇದ್ದಾಗ ಸ್ವಲ್ಪ ಕೊಳೆ ರೋಗ ಎಲ್ಲ ಬಂದು ಹೋಗಿದೆ. ತೆಂಗು ಹೆಂಗೆ ಇಳುವರಿ ಸಿಗ್ತಾ ಇದೆ, ಮತ್ತೆ ಮಾರಾಟದೆಲ್ಲ ಹೇಗೆ ವ್ಯವಸ್ಥೆ ಮಾಡ್ಕೊಂಡಿದ್ರಿ? ಮಾರಾಟ ಅಂದ್ರೆ ಅದು ಹೇಗೆ ಜಾಸ್ತಿ ಸಿಕ್ಕಿದ್ರೆ ಒಂದು 100-200 ಎಲ್ಲ ಒಂದ್ಸಲ ಕುಯ್ದ್ರೆ ಅದನ್ನ ನಮ್ಮ ಖರ್ಚಿಗೆ ಸ್ವಲ್ಪ ಇಟ್ಕೊಂಡು ಬಾಕಿ ಇರೋದನ್ನೆಲ್ಲ ಮಾರ್ತೀನಿ ಸರ್. ಹಸಿಕಾಯಿನೇ ತುಳಿದು ಬಿಟ್ಟು ನಾವು ಮಾರ್ತೀವಿ, ಅಂಗಡಿಯವರಿಗೆ ಹೇಳಿದ್ರೆ ಅವ್ರು ತಗೊಳ್ತಾರೆ. ಎಲ್ಲಿ ಕೊಡ್ತೀರಿ ಸಾಮಾನ್ಯವಾಗಿ? ಸಾಮಾನ್ಯವಾಗಿ ಇಲ್ಲಿ ನಮ್ಮ ಬೇಟೋಳಿ ಪಕ್ಕದಲ್ಲೇ ಒಂದು ರಾಮನಗರ ಅಂತೇಳಲ್ಲಿ ಅಂಗಡಿ ಇದೆ, ಅಲ್ಲಿ ಅವರು ತಗೋತಾರೆ. ವಿರಾಜಪೇಟೆಗೂ ಕೊಡ್ತೀವಿ, ಸಾಧಾರಣ ಪ್ರಾವಿಷನ್ಸ್ ಎಲ್ಲ ತೆಗೆಯುವಲ್ಲಿ ತಗೊಳ್ತಾರೆ. ಕೆಜಿ ಲೆಕ್ಕದಲ್ಲಿ ಕೊಡ್ತೀರಾ ಹೇಗೆ? ಇಲ್ಲ ಇಲ್ಲ, ಒಂದು ತೆಂಗಿನಕಾಯಿಗೆ ಇಷ್ಟಂತ ಅವ್ರ ಸೈಜ್ ಮೇಲೆ ಅದನ್ನ ಇದು ಮಾಡ್ತಾರೆ. 28 ರೂಪಾಯಿ ಎಲ್ಲ ಸಿಗ್ತದೆ ಒಂದೊಂದು ತೆಂಗಿನಕಾಯಿ ದೊಡ್ಡ ಸೈಜ್ ಇದ್ರೆ. ಸಣ್ಣ ಸೈಜ್ ಆದ್ರೆ ಒಂದು 18-17 ಹೀಗೆ ತಗೋತಾರೆ. ಎಲ್ಲದನ್ನು ತಗೊಳ್ತಾರೆ ಅಲ್ವಾ? ತಗೊಳ್ತಾರೆ ಸರ್. 100-2 ಅಥವಾ 4-5 ಉಚಿತ ಅನ್ನೋ ತರ ಅಥವಾ ಏನಾದ್ರು ಕೆಟ್ಟ ಹಾಗೆ ಕೊಡ್ತೀನಿ ಸರ್. ಸಣ್ಣ ಸೈಜ್ ಎಲ್ಲ ಒಂದೊಂದು ಜಾಸ್ತಿ ಹಾಗೆ ಕೊಟ್ಬಿಡ್ತೀನಿ. ನಮ್ಮ ತೋಟದಲ್ಲಿ ಕೆಲಸಕ್ಕೆ ಬರುವವರು ತಗೊಳ್ತಾರೆ ನಮ್ಮ ಕೈಯಿಂದಲೇ. ಸರಿನೇ, ಸ್ವಲ್ಪ ಕಡಿಮೆ ರೇಟ್ ಅಲ್ಲಿ ಕೊಡ್ತೀವಿ. ಮತ್ತೆ ನೀವು ನಿರಂತರವಾಗಿ ಮನೆಯಲ್ಲಿ ತೆಂಗಿನಕಾಯಿನ ಉಪಯೋಗಿಸ್ಕೊಳ್ತೀರಿ? ಉಪಯೋಗಿಸ್ತೀವಿ ಸರ್. ತೆಂಗಿನ ಎಣ್ಣೆಯನ್ನ ಮಾಡ್ಕೊಳ್ತೀರಾ? ಮಾಡ್ತಿದ್ದೆ ಸರ್, ಲಾಸ್ಟ್ ಇಯರ್ ಒಂದು 2-3 ಲೀಟರ್ ಅಷ್ಟು ಸಿಕ್ಕಿತ್ತು ಕೊಬ್ಬರಿಯನ್ನು, ಅದನ್ನ ಒಣಗಿಸಿ ಒಂದ್ 2-3 ಲೀಟರ್ ಸಿಕ್ಕಿತ್ತು, ಅದನ್ನ ಕಸಿನ್ಸ್ ಗೆಲ್ಲ ಕೊಟ್ಟೆ, ಮತ್ತೆ ನಾನು ಯೂಸ್ ಮಾಡಿದೆ ಸರ್. ಹಾಗಿಂದಾಗೆ ನಿಮ್ದೇ ಆದ ತೆಂಗಿನಕಾಯಿ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆನ ಅಡಿಗೆಗೆ ಬಳಕೆ ಮಾಡ್ಕೊಳ್ತೀರಲ್ವಾ? ಬಳಕೆ ಮಾಡ್ಕೊಳ್ತೀವಿ ಸರ್. ವರ್ಷಕ್ಕೆ 1,000 ತೆಂಗಿನಕಾಯಿ ಮಾರಾಟ ಮಾಡದಂಗ ಆಗುತ್ತೆ ಅಂದ್ರೆ ಎಲ್ಲಾ ಮರದಲ್ಲಿ ಒಂದೇ ತರ ಫಸಲು ಸಿಗೋದಿಲ್ಲ, ಆದ್ರೂ 1,000-1,200 ಈ ತರ 1,300 ಹೀಗೆಲ್ಲ ಬರ್ತದೆ ಸರ್. ಅದೀಗ ಸುಮಾರು ಮರ ಎಲ್ಲ ಸ್ವಲ್ಪ ಏನೋ ಕಾಯಿಲೆ ಬಂದು ಈ ತರ ಹೋಗ್ತಾ ಇದೆ, ಬಾಕಿ ಇರೋದ್ರಲ್ಲೆಲ್ಲ ಸಾಧಾರಣ ಫಸಲು ಸಿಗ್ತದೆ ಸರ್. ಮರಗಳು ಹೋಗ್ತದವಾ ಅಥವಾ ಫಸಲು ಸರಿ? ಮರಗಳು ಹೋಗ್ತಾ ಇದೆ ಸರ್, ಒಂದೊಂದು ಕಾಯಿಲೆ ಅದೇನೋ ಕೀಟ ಇದರಿಂದ ಸ್ಟಾರ್ಟಿಂಗ್ ಅಲ್ಲಿ ಅದು ಒಂದೊಂದ್ಸಲ ಗೊತ್ತಾಗಲ್ಲ ಕೀಟ ಸೇರಿದೆ ಅಂತ. ಸರಿನೇ, ಸುಳಿ ಕೋಳಿತ ಬರೋ ಗೊತ್ತಾಗ್ತದೆ. ತೆಂಗಿನ ಮರಗಳನ್ನ ತೋಟದಲ್ಲಿ ಹಾಕೊಂಡಿದ್ದಾರೆ ಅಥವಾ ಸೈಡ್ ನಲ್ಲಿ ಹಾಕೊಂಡು? ತೋಟದಲ್ಲಿ ಸೈಡಿಗಾಗಿ ಇದೆ, ಮತ್ತೆ ನಾವು ಗದ್ದೆನ ತೋಟ ಮಾಡಿದಾಗ ಅದರಲ್ಲಿ ಮಧ್ಯ ಮಧ್ಯೆ ಹಾಕಿದ್ದಾರೆ ಸರ್. ಮೂರ್ ಕಡೆಗೆ ಕಾಫಿ ತೋಟ ಇದೆಯಲ್ಲ, ರೋಬಸ್ಟನೆ ಹೆಚ್ಚಿದ್ಯಾ ಅರೇಬಿಕನು ಇದೆಯಾ? ರೋಬಸ್ಟನೆ ಜಾಸ್ತಿ, ಅರಬಿ ಇತ್ತು, ಈಗ ಸುಮಾರೆಲ್ಲ ಹೋಗಿ ಸ್ವಲ್ಪನೇ ಇರೋದು ಸರ್. ಪುನಃ ಈಗ ಅದು ಗಿಡಗಳೆಲ್ಲ ಕವರ್ ಆದ್ಮೇಲೆ ಅದು ಬರೋದು ಕಡಿಮೆ, ಸೈಡ್ ಸೈಡ್ಗಾಗಿ ಆಗ್ತಾ ಇದ್ದೀವಿ ಇವಾಗ. ವಿದ್ಯಾಭ್ಯಾಸ ಮಾಡಿಕೊಂಡ್ರೆ ಅದು ಒಂಥರ ಜೀವನಕ್ಕೆ ಪೂರಕವಾಗಬೇಕು, ಮತ್ತೆ ಕೃಷಿ ಕೆಲಸಗಳಲ್ಲಿ ಭಾಗಿಯಾದ್ರೆ ತಪ್ಪೇನಿಲ್ಲ ಅಲ್ವಾ? ಹೌದು ಸರ್. ಹೇಳಿ, ನಮ್ಮ ವಿದ್ಯಾವಂತರಿಗೆ, ಈಗ ತಾನೇ ಪದವಿ ಮುಗಿಸೋ ಒಂದು ಹಂತದಲ್ಲಿರೋರಿಗೆ, ಎಷ್ಟೋ ಜನಗಳಿಗೆ ಕೃಷಿ ಕುಟುಂಬದಲ್ಲಿ ಹುಟ್ಟಿದ್ರು ಕೃಷಿ ಬಗ್ಗೆ ಅಷ್ಟೊಂದು ಆಸಕ್ತಿ ಇಲ್ಲ ಅಥವಾ ಅಷ್ಟೊಂದು ತೊಡಸ್ಕೊಳ್ಳುವ ಮನಸ್ಸನೂ ಇಲ್ಲ, ಏನಂತೀರಿ? ನಾನು ಹೇಳೋದು, ವಿದ್ಯಾಭ್ಯಾಸ ಕಲ್ತ್ರು ಕೃಷಿಯ ಬಗ್ಗೆ ಸ್ವಲ್ಪ ಆದ್ರೂ ಅವರು ಗಮನ ಹರಿಸಬೇಕು, ಅದ್ರ ಬಗ್ಗೆ ಸ್ವಲ್ಪ ಆದ್ರೂ ಇಂಟ್ರೆಸ್ಟ್ ತೋರಿಸಿ ಎಲ್ಲ ಹೇಗೆ ಹೇಗೆ ಅಂತ ಹೇಳಿ ನೋಡ್ಕೊಂಡ್ರೆ ಒಳ್ಳೇದೇ ಅಂತ ಹೇಳ್ತೀನಿ ಸರ್. ಕೇವಲ ವಿದ್ಯಾಭ್ಯಾಸ ಹೊರಗಡೆ ಕೆಲಸ ಅಂತಾನೆ ಇದ್ ಮಾಡೋದಕ್ಕಿಂತ ಅದು ಬೇಕು, ಅದ್ರ ಜೊತೆ ಈ ಕೃಷಿಯ ಬಗ್ಗೆನೂ ಆಸಕ್ತಿ ಬೇಕು ಸರ್. ಕೃಷಿಯ ಬಗ್ಗೆ ಇಂಟ್ರೆಸ್ಟ್ ತೋರಿಸೋದು ತುಂಬಾ ಒಳ್ಳೇದು. ಹೌದು, ದೈಹಿಕವಾದ ಶ್ರಮ ಆಗುತ್ತೆ, ಮತ್ತೆ ವರ್ಷ ವರ್ಷಕ್ಕೂ ಬೆಳವಣಿಗೆ ಆಗ್ತಾ ಹೋಗ್ತೀರಿ. ಹೌದೌದು, ತುಂಬಾ ಅಂದ್ರೆ ಈಗ ಬೇರೆ ಹೊರಗಡೆ ಕೆಲಸದಲ್ಲ ತುಂಬಾ ಪ್ರೆಷರ್ ಎಲ್ಲ ಇರ್ತದೆ, ಕೃಷಿ ಅಂತ ಒಂದ್ರ ಮನ್ಸಿಗೂ ಒಂಥರ ಸಮಾಧಾನ, ಒಂದು ರಿಲ್ಯಾಕ್ಸ್ ಆಗಿ ಇರಬಹುದು ಸರ್. ಈಗ ನೀವು ಮದುವೆ ಆಗಿ ಬಂದಾಗ್ಲಿಂದ ನೋಡ್ತಾ ಇದೀರಲ್ಲ, ವರ್ಷ ವರ್ಷಕ್ಕೂ ನಿಮ್ಮ ಕುಟುಂಬ ಬೆಳವಣಿಗೆ ಆಗ್ತಾ ಇದೆ ಅಲ್ವಾ? ಹೌದು, ವರ್ಷ ವರ್ಷ ಇಂತ ಕೆಲಸ ಮಾಡ್ಕೊಳ್ಬೇಕು, ಮನೆ ಹೊಸದ್ ಮಾಡ್ಕೊಳ್ಬೇಕು ಅಥವಾ ಮನೆ ನವೀಕರಣ ಮಾಡ್ಕೋಬೇಕು, ಇನ್ನು ವಾಹನ ತಗೋಬೇಕು ಅಥವಾ ಹೀಗೆ. ಹೌದು, ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಆಸಕ್ತಿಯಿಂದ ತೊಡಸ್ಕೊಂಡು ಸಿಗುವ ಕಾರ್ಮಿಕರನ್ನು ಚೆನ್ನಾಗಿ ಉಪಯೋಗಿಸಿಕೊಂಡು ಕೆಲಸ ಮಾಡ್ತಾ ಇದ್ರೆ ಅನುಕೂಲವೇ. ಅನುಕೂಲ ಹೌದು ಹೌದು. ನೀವು ಬಹಳ ಇಷ್ಟಪಟ್ಟು ಕೆಲಸ ಮಾಡೋದೇನು? ಇಷ್ಟಪಟ್ಟಂದ್ರೆ ಇದೆ ಸರ್, ಕಾಫಿ ಟೈಮ್ ಅಲ್ಲಿ ಅದೇ ತುಂಬಾ ಇಷ್ಟ. ಕಾಫಿ ಕೆಲಸ ಅಂದ್ರೆ ತುಂಬಾ ಇಷ್ಟನೇ ಸರ್. ಕಾಫಿ ಹಣ್ಣು ಬಿಡಿಸೋದ? ಹೌದು ಹೌದು, ಹಣ್ಣು ಬಿಡಿಸೋದು. ಎಷ್ಟೇ ಜನ ಇದ್ರು ಸಹ ಒಂದೊಂದ್ಸಲ ನಾನು ಹೋಗಿ ಸೇರಿಕೊಂಡು ಅವ್ರ ಜೊತೆ ಕುಯ್ಯೋದು ಎಲ್ಲ ಮಾಡ್ತೀನಿ ಸರ್. ಅದು ತುಂಬಾ ಇಷ್ಟದ ಕೆಲಸ ಅಂದ್ರೆ ಅದೇ ನನ್ಗೆ. ಕೆಂಪಾದ ಹಣ್ಣುಗಳನ್ನ ಕೈಯಿಂದ ಬಿಡಿಸಿ ಬಿಡಿಸಿ ಅದೆಲ್ಲ ಒಣಗಿದ್ಮೇಲೆ ಅದು ನೋಡಕ್ಕೇನೆ ಒಂಥರ ಖುಷಿ. ನೀವೆಲ್ಲ ಉಂಡೆ ಕಾಫಿ ಮಾಡ್ತೀರಾ, ಬೇಳೆನು ಮಾಡ್ತೀರಾ? ಇಲ್ಲ ಇಲ್ಲ, ಬೇಳೆ ಇಲ್ಲ ಸರ್, ಇದೆ ಉಂಡೆ ಒಣಗಿಸಿ ಕೊಡೋದಷ್ಟೇ. ಬೇಳೆ ಎಲ್ಲ ಇಲ್ಲ ಸರ್. ಉಂಡೆ ಕಾಫಿ ಎಲ್ಲ ಅಚ್ಚುಕಟ್ಟಾಗಿ ಒಣಗಿಸಿದ ಬಳಿಕ ಅದನ್ನ ಶುಚಿ ಮಾಡಿ ಚೀಲಕ್ಕೆ ತುಂಬೋ ಒಂದು ಸಂದರ್ಭದವರೆಗೆ ಕೆಲಸಗಳನ್ನ ನೋಡ್ಕೊಳ್ತಾ ಇರಬೇಕು. ಮತ್ತೆ ಶುಚಿ ಮಾಡುವ ಯಂತ್ರ ಅಥವಾ ಏನಾದ್ರೂ ವ್ಯವಸ್ಥೆ ಇಟ್ಕೊಂಡಿದ್ರ? ಇಲ್ಲ ಸರ್, ಇಲ್ಲ ಸರ್, ಯಂತ್ರ ಏನಿಲ್ಲ. ನಾವು ನೆಟ್ ಅಲ್ಲಿ ಅದನ್ನು ಕ್ಲೀನ್ ಮಾಡ್ತೀವಿ. ಕಬ್ಬಿಣದ ನೆಟ್ ಬರ್ತದಲ್ಲ, ಜಾಲರಿ ಟೈಪ್ ಮಾಡ್ಕೊಂಡು ಅದರಲ್ಲಿ ಮಾಡ್ತೀವಿ. ಸರಿನಾ. ಒಣಗಿಸಲಿಕ್ಕೆ ಏನು ವ್ಯವಸ್ಥೆ ಇದೆ? ಸಿಮೆಂಟ್ ಕಣ ಇದೆಯಾ? ಒಣಗಿಸಕ್ಕೆ ನಾವು ಕಣದಲ್ಲೇ ಒಣಗಿಸ್ತೀವಿ ಸರ್, ತಾಟ ಹಾಕಿ ಒಣಗಿಸ್ತೀವಿ. ಮತ್ತೆ ಮನೆ ಎದುರುಗಡೆ ಸಿಮೆಂಟ್ ಕಣ ಮಾಡ್ಕೊಂಡಿದೀವಿ, ಅಲ್ಲೇ ಒಣಗಿಸ್ತೀವಿ. ಟಾರ್ಪಲ್ಗಳನ್ನು ಉಪಯೋಗಿಸ್ಕೊಳ್ತೀರಿ? ಟಾರ್ಪಲ್ಗಳನ್ನೆಲ್ಲ ಉಪಯೋಗಿಸ್ತೀವಿ. ಒಟ್ಟಾರೆ ಕಾಫಿ ಎಷ್ಟು ಸಿಗ್ತಾ ಇದೆ ಅಮ್ಮ? ಅಂದ್ರೆ ಒಂದ್ ವರ್ಷ ಜಾಸ್ತಿ ಇದ್ರೆ ಒಂದ್ ವರ್ಷ ಕಡಿಮೆ, ಮಳೆ ಇದ್ರಿಂದ ವ್ಯತ್ಯಾಸಗಳು ಆಗ್ತಾ ಇರ್ತದೆ. ಹೌದು, ಅದು 450-500 ಇಲ್ಲಿದ್ ಮಾತ್ರ ಹೇಳ್ತಾ ಇದೀನಿ ಸರ್. ಬೇಟೋಳಿ ಅಲ್ಲಿ ಎಲ್ಲ ಅಂತ ಹೇಳೋದು ಒಂದು 800-900 ಬ್ಯಾಗ್ ಹತ್ರ ಬರ್ತದೆ. 450-500-550 ಈ ತರ ಎಲ್ಲ ಬಂದಿದ್ದೆ ಸರ್. ಕಾಳುಮೆಣಸು? ಕಾಳುಮೆಣಸು ಅಷ್ಟೇ, ಅದೇ ಇವಾಗ ಹೋಗ್ಬಿಟ್ಟಿದೆ. ಇಲ್ಲ 13-14 ಕ್ವಿಂಟಲ್ ವರೆಗೆ ತೆಗ್ದಿದ್ದೆವು, ಇವಾಗ ಬಳ್ಳಿ ಎಲ್ಲ ಹೋಗಿ 7-8 ಕ್ವಿಂಟಲ್ ಹೀಗೆ ಬರ್ತಾ ಇದೆ. ಪರವಾಗಿಲ್ಲ ಪರವಾಗಿಲ್ಲ, ಪುನಃ ಬಳ್ಳಿ ಎಲ್ಲ ನಡ್ತಾ ಇದೀವಿ. ಈ ವರ್ಷ ಒಂದು 600-700 ಪ್ಯಾಕೆಟ್ ಬಳ್ಳಿಗಳನ್ನ ತಂದು ನಾಟಿದೀವಿ. ಒಂದೊಂದು ಕಾಯಿಲೆ ಬಂದು ಹೋಗ್ತಾ ಇದೆ. ವರ್ಷದಲ್ಲಿ 2-3 ಸಲ ನಾವು ಸ್ಪ್ರೇ ಮಾಡ್ತೀವಿ, ಬೋರ್ಡು ಎಲ್ಲ ಮಾಡ್ತೀವಿ. ಆದ್ರೂ ಬಳ್ಳಿಗಳು ಒಂದೊಂದು ಹೋಗ್ತಾ ಇರ್ತದೆ. ತೋಟದಲ್ಲಿ ಎಂತೆಂತ ಬಾಳೆ ಗಿಡಗಳನ್ನ ಬೆಳೆಸ್ಕೊಂಡಿದ್ದೀರಿ? ರೋಬಸ್ಟ ಬಾಳೆ, ಮತ್ತೆ ಪಚ್ಚಬಾಳೆ. ಪಚ್ಚಬಾಳೆ ಎಲ್ಲ ಜಾಸ್ತಿ ಏನಿಲ್ಲ ಸರ್, ಸಾಧಾರಣ ನಮ್ಮ ಖರ್ಚಿಗೆ ಅಷ್ಟೇ. ಮತ್ತೆ ರೋಬಸ್ಟ ಬಾಳೆ, ಮತ್ತೆ ಏಲಕ್ಕಿ ಬಾಳೆ, ಅದೆಲ್ಲ ಜಾಸ್ತಿ ಇದೆ, ನಾವು ಸೇಲ್ ಮಾಡ್ತೀವಿ ಸರ್. 3,000-4,000 ಎಲ್ಲ ಸಿಗ್ತದೆ, ಒಂದ್ ತಿಂಗಳಿಗೆ ಬಾಳೆ ಮಾರ್ತೀವಿ. ಹೌದ್ರ? ಹೂ ಬಾಳೆನೂ ಇದೆಯಾ? ಇದೆ ಸರ್, ಇದೆ. ಮತ್ತೆ ನೇಂದ್ರ ಬಾಳೆ? ನೇಂದ್ರ ಬಾಳೆ ಅದೆಲ್ಲ ಇಲ್ಲ ಸರ್, ಅದೆಲ್ಲ ಮಾಡ್ಕೊಂಡಿಲ್ಲ. ಮತ್ತೆ ಸಾಂಬಾರ್ ಬಾಳೆ ಅದೆಲ್ಲ ಖರ್ಚಿಗೆ ಒಂದ್ ಸ್ವಲ್ಪ ಸ್ವಲ್ಪ ಇದೆ ಅಷ್ಟೇ. ಚಂದ್ರಬಾಳೆನು ಕೆಲವೊಬ್ರು ಕುತೂಹಲಕ್ಕೆ ಹಾಕೊಂಡಿರ್ತಾರೆ, ಮತ್ತಿನ್ನು ಬೇರೆ ಬೇರೆ ಜಾತಿದ್ ಇರ್ಲಿ ನೋಡೋಣ ತಿನ್ಲಿಕ್ಕೆ. ಮತ್ತಿನ್ನು ರಸಬಾಳೆ ಮತ್ತೆ ಕೆಂಪು ಬಾಳೆ ಎಲ್ಲ ಇತ್ತು ಸರ್, ಇವಾಗ ಇಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಅದೆಲ್ಲ ಒಂದು ಟೈಮಲ್ಲಿ ಇತ್ತು ನಮ್ಮಲ್ಲಿ. ಒಟ್ಟಾರೆ ಕಾಫಿ ತೋಟದಲ್ಲಿ ಹಾಕಿರುವ ಬಾಳೆಯಿಂದ ನಿಮಗೆ ಸಾಕಷ್ಟು ಹಣ್ಣು ಯಾವಾಗ್ಲೂ ಸಿಗ್ತಾ ಇರತ್ತೆ, ಆಮೇಲೆ ಮಾರಾಟನೂ ಆಗ್ತಾ ಇರತ್ತೆ. ಮಾರಾಟನೂ ಆಗ್ತದೆ, ಖರ್ಚಿಗೆ ನಮ್ಮ ದಿನಸಿ ಖರ್ಚಿಗೆ ಎಲ್ಲ ಅದು ಹೆಲ್ಪ್ ಆಗ್ತದೆ. ಬಟರ್ಫ್ರೂಟನು ಇರ್ಬೇಕೇನು? ಬಟರ್ಫ್ರೂಟ್ ಇತ್ತು, ಈಗ ಇದೆ ಒಂದು 2-3 ಮರಗಳು, 4-5 ಮರ ಎಲ್ಲ ಹೋಗ್ಬಿಡ್ತು. ಜಾಸ್ತಿ ಫಸಲು ಹಿಡಿತದೆ ಮತ್ತೆ ಹೋಗ್ಬಿಡ್ತದೆ. ಈಗ ಒಂದು 2-3 ಮರ ಇದೆ ಸರ್, ಮತ್ತೆ ಸಪೋರ್ಟ ಇದೆ, ಅದು ಅಷ್ಟೇ. ಕಣ ಅಗಲ ಮಾಡುವಾಗ ಒಂದು 2 ಮರ ಹೋಯ್ತು, ಒಂದು ಮರ ಏನು ಇದೆ ಅಷ್ಟೇ ಸರ್. ಮನೆ ಬಳಕೆಗಾಗಿ ಸ್ವಲ್ಪ ಅವ್ರಿಗೆ ಕೊಡ್ಲಿಕ್ಕೆ ಆಗ್ತದೆ. ಇರ್ತದೆ ಇರ್ತದೆ ಸರ್. ಕಿತ್ತಳೆ? ಕಿತ್ತಳೆನು ಇದೆ ಸರ್, ಒಂದು 3-4 ಮರ ಇದೆ ಅಷ್ಟೇ, ಅದಕ್ಕೆಲ್ಲ ಹೋಗ್ಬಿಟ್ಟಿದೆ. ಅಷ್ಟೇ, ಖರ್ಚಿಗೆ ಒಂದ್ ಸ್ವಲ್ಪ ಸ್ವಲ್ಪ ಸಿಗ್ತದೆ ನಮಗೆ. ಹೆಚ್ಚಿಗೆ ಹಾಕ್ಲಿಕ್ಕೆ ಹೋಗಿಲ್ವಾ ಅಥವಾ ಹಾಕಿದ್ದು ಸರಿ ಬರ್ಲಿಲ್ಲ? ಇದ್ದಿದ್ದು ಹೋಗ್ಬಿಟ್ಟಿದೆ, ಈಗ ಒಂದ್ 2-3 ಹಾಕಿದ್ದು ಬರ್ತಾ ಇದೆ, ಫಸಲು ಕೊಡ್ಲಿಕ್ಕೆ ಆಗಿಲ್ಲ. ಊರಲ್ಲಿ ಅಪ್ಪ ಅಮ್ಮ ಇದ್ದಾರೆ ಸರ್? ಅಪ್ಪ ಇಲ್ಲ. ಮದುವೆ ಆಗಿ ಎಷ್ಟು ವರ್ಷಗಳ ಕಾಲ ನೀವು ಕೃಷಿ ಕುಟುಂಬದಲ್ಲಿ ಇದ್ರಿ, ಅಪ್ಪ ಅಮ್ಮ ಏನ್ ಹೇಳ್ತಾ ಬಂದ್ರು ನಿಮ್ಮ ಬಗ್ಗೆ? ಹೇಳ್ತಾರೆ ಸರ್, ಕೆಲಸ ಮಾಡೋದ್ರ ಬಗ್ಗೆ ಎಲ್ಲ ಖುಷಿ ಇದೆ ಅವರಿಗೆ. ಆರೋಗ್ಯನ ನೋಡ್ಕೋ ಚೆನ್ನಾಗಿ, ಆಮೇಲೆ ಕೆಲಸ ಮಾಡೋದನ್ನು ಮಾಡ್ತಾ ಇರು ಅಂತ ಹೇಳ್ತಾರೆ. ಅತಿಯಾದ ಒತ್ತಡ ಮಾಡ್ಕೊಳ್ದಲ್ಲ, ಖುಷಿಯಿಂದ ಕೆಲಸ ಮಾಡ್ಕೊಂತ ಹೋಗ್ಬೇಕು. ಹೌದು ಸರ್, ಹೌದು. ಏರುಪೇರುಗಳು ಇದ್ದಿದ್ದೆ, ಸಮಸ್ಯೆಗಳು ಬರ್ತವೆ. ಹೌದು ಹೌದು, ಬರ್ತದೆ. ಮಕ್ಕಳ ಅಭಿರುಚಿನ ಕೃಷಿಯಲ್ಲಿ ಚೆನ್ನಾಗಿದೆ, ಓದ್ತಿದ್ದಾರೆ, ಹೊರ ಜಗತ್ತು ನೋಡ್ಬೇಕು. ಆಮೇಲೆ ಮತ್ತೆ ನಿಮ್ದಾದ ತೋಟದ್ದು ಅದೆಲ್ಲ ಇದ್ದೇ ಇದೆ, ಅದರ ಜವಾಬ್ದಾರಿನು ಮುಂದಕ್ಕೆ ಅವರು ನೋಡ್ಕೊಳ್ಬೇಕು. 10-30 ಎಕರೆ ತೋಟ ಅಂದ್ರೆ ಇಬ್ರು ಆರಾಮ ನೋಡ್ಕೊಂಡು ಹೋಗ್ಬೋದು, ಆದ್ರೆ ಅವ್ರ ಅಭಿಲಾಷ ಆಸಕ್ತಿಯನ್ನ ನೋಡ್ಕೊಂಡು ನೀವು ಅವ್ರಿಗೆ ಮಾರ್ಗದರ್ಶನ ಮಾಡ್ಬೇಕು. ಹೌದು ಸರ್, ಹೌದು. ಮನೆ ಸುತ್ತಮುತ್ತ ತರಕಾರಿಗಳನ್ನು ಬೆಳ್ಕೊಂತೀರೇನೋ ಅಲ್ವಾ? ತರಕಾರಿ ಸ್ವಲ್ಪ ಸ್ವಲ್ಪ ಇದೆ ಅಷ್ಟೇ ಸರ್. ಮೊದಲಲ್ಲಿ ನಾವು ಹಸುಗಳ ಸಾಕುವಾಗ ಜಾಸ್ತಿನೇ ಮಾಡ್ಕೋತಿದ್ವು, ಇವಾಗ ಹಸುಗಳು ಬಿಟ್ಟ ಮೇಲೆ ಅಷ್ಟೇನಿಲ್ಲ, ಅಂದ್ರೆ ಸ್ವಲ್ಪ ಏನಲ್ಲ ಅಲ್ಸಂದೆ ಅದು ಇದು ಅಂತೇಳಿ ಹಾಕೊಂಡಿದ್ದಾರೆ ಅಷ್ಟೇ. ಅಂದ್ರೆ ಹತ್ತಿರದಲ್ಲಿ ಬಹುಶಃ ನಿಮ್ಗೆ ಬೇಕಾದ ತರಕಾರಿಗಳು ಸಿಗ್ತಾವೇನೋ ಅಲ್ವಾ? ಹಾ ಸಿಗ್ತದೆ ಸರ್, ಈ ಊರಲ್ಲೆಲ್ಲ ಸುಮಾರು ಜನ ಮಾಡ್ತಾರೆ. ಓಹೋ ಸರಿ, ಅಲ್ಲಿಂದ ಅವರು ಕಡಿಮೆ ರೇಟ್ ಅಲ್ಲಿ ನಾವು ತಗೋತೀವಿ, ಫ್ರೆಶ್ ಆಗಿರೋದೇ ಸಿಗ್ತದೆ ಸರ್. ಅದೇ ಆತರ ಇರೋದ್ರಿಂದ ನಾವು ಬೆಳಿಲೇಬೇಕಂತ ಅನ್ಸೋದಿಲ್ಲ. ವಿಶೇಷವಾದ ಹೂವಿನ ಗಿಡಗಳು ಯಾವ್ಯಾವ ಇಟ್ಕೊಂಡಿದ್ರಿ? ಹೂವಿನ ಗಿಡಗಳು ಇದೆ ಸರ್, ಸ್ವಲ್ಪ ಆಂಥೋರಿಯಂ ಸ್ವಲ್ಪ ಜಾಸ್ತಿ ಇದೆ. ಓಹೋ. ಮತ್ತೆ ಬೇರೆ ಒಂದ್ ಎರಡ್ ಮೂರು ತರದ ಬೇರೆ ಬೇರೆ ಅಂತ ಹೇಳುವ ಒಂದ್ 60-70 ಪಾಟ್ಸ್ ಎಲ್ಲ ಮಾಡಿದೀನಿ. ಓಹೋಹೋ. ಆಂಥೋರಿಯಂ ಎಷ್ಟು ಬಗೆಯ ಹೂವಿನ ಗಿಡಗಳು? ಒಂದು ಇರ್ಬೋದು ಒಂದ್ 7-8 ಬಗೆಯ ಇದೆ ಸರ್. ಓಹೋ. ಎಲ್ಲ ಕೆಲಸಗಳ ಮಧ್ಯದಲ್ಲಿ ಅದೇ ಬಿಡು ಮಾಡ್ಕೊಂಡು ಅದನ್ನು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು. ಕೃಷಿ ಕೆಲಸ ಅಂತಂದ್ರೆ ಕಷ್ಟ ಅಂತ ಅನ್ಕೋಬಾರದು, ಹೊರೆ ಅಂತ ಅನ್ಕೋಬಾರದು, ಅಥವಾ ಬೇರೆ ರೀತಿಯಲ್ಲಿ ಅರ್ಥೈಸ್ಕೋಬಾರದು. ಇಲ್ಲ ಸರ್, ಇಲ್ಲ ಇಲ್ಲ, ಅದೇ ಅದೇ ಅದನ್ನೇ ಹೇಳೋದು ಎಲ್ಲರಿಗೂ, ಅದೇನು ಅಷ್ಟು ಕಷ್ಟದ ಕೆಲಸ ಏನಲ್ಲ, ನಾವು ಮಾಡಿದ್ರೆ ಅದನ್ನು ಸುಲಭದ ಕೆಲಸನೇ. ನಿಜ ನಿಜ ನಿಜ ನಿಜ. ರೇಡಿಯೋ ಕೇಳುವ ಹವ್ಯಾಸ ಆಸಕ್ತಿ ಎಷ್ಟು ವರ್ಷಗಳಿಂದ ಇದೆ ತಮ್ಗೆ? ನನಗೆ ಮೊದಲಿಂದಲೇ ಇತ್ತು ಸರ್, ತಾಯಿ ಮನೆಯಲ್ಲಿ ಹೋಗಿ ರೇಡಿಯೋ ಕೇಳ್ತಿದ್ದೆ, ಇಲ್ಲಿ ಬಂದ ಮೇಲೂ ಅದು ರೇಡಿಯೋ ಕೇಳ್ತಾನೆ ಇದ್ದೀನಿ. ಕೃಷಿ ರಂಗ ಸಂಜೆ ಹೊತ್ತು ಅದು ಕೇಳಿಯೇ ಕೇಳ್ತೀನಿ, ಮಾಮೂಲು ಬಿಸಿ ಕೆಲಸ ಇದ್ರು ಸಹ ಕೇಳ್ಕೊಂಡು ಕೆಲಸ ಮಾಡ್ತಾ ಇರ್ತೀನಿ. ಅಡಿಗೆ ಮನೆಯಲ್ಲಿ ಇಟ್ಕೊಂಡಿದ್ರ ರೇಡಿಯೋನ? ಅಡಿಗೆ ಮನೆಯಲ್ಲಿ ಇಟ್ಕೊಂಡಿದೀನಿ ಸರ್, ಕೇಳ್ತಾ ಇರ್ತೀನಿ. ಮನೇಲಿ ಎಷ್ಟು ರೇಡಿಯೋಗಳಿದಾವೆ? ಎರಡು ಇದೆ ಸರ್, ಒಂದು ಮಾಮೂರ ಅವರೇ ಕೇಳ್ಕೊಂಡಿರ್ತಾರೆ, ಮತ್ತೆ ಇದು ನಾನು ಅಡಿಗೆ ರೂಮಲ್ಲಿ ಇಟ್ಕೊಂಡು ನಾನು ಕೇಳ್ತೀನಿ. ಮತ್ತೆ ಪುಸ್ತಕ ಓದೋದು, ಪತ್ರಿಕೆ ಕನ್ನಡಿಸೋದು, ಅದೇ ಟಿವಿನೂ ನೋಡ್ತಿರೇನೋ ಅಲ್ವಾ? ಟಿವಿ ಎಲ್ಲ ಕೆಲಸ ಮುಗಿಸಿ ರಾತ್ರಿ 9-9:30 ಮೇಲೆ ಸ್ವಲ್ಪ ಹೊತ್ತು ನೋಡ್ಕೊಂಡು ಮನೆ ಕೇಳೋದು. ಹೌದೌದು ಸರ್, ನಿಜ. ಕೃಷಿ ಕುಟುಂಬಕ್ಕೆ ನೀವು ಮದುವೆಯಾಗಿ ಹೋದ ಬಳಿಕ 10-20 ವರ್ಷಗಳ ಒಂದು ಅವಧಿಯನ್ನ ನೋಡ್ಕೊಂಡ್ರೆ ಏನಂತೀರಿ? ಅಷ್ಟೇನು ಕಷ್ಟ ಏನೋ ಆಗ್ಲಿಲ್ಲ ನನಗೆ ಕೃಷಿ ಇದರಲ್ಲಿ, ಅನುಭವ ಆಗ್ತಾ ಬಂತು. ನಮ್ಮ ತಾಯಿ ಮನೆಯಲ್ಲಿ ತೋಟಗಳು ಕಡಿಮೆ ಇದ್ರು, ಇಲ್ಲಿ ಬಂದು ತೋಟ ಜಾಸ್ತಿ ಅಂತ ಹೇಳುವಾಗ ಏನು ನನಗೆ ಅಷ್ಟೇನು ಹೆದರಿಕೆ ಏನು ಆಗ್ಲಿಲ್ಲ ಸರ್, ಧೈರ್ಯದಿಂದ ಎಲ್ಲ ತರದ ಕೆಲಸನೂ ಕಲ್ತ್ಕೊಂಡೆ, ಅಲ್ಲಿ ಮಾಡದ ಕೆಲಸನೂ ಇಲ್ಲಿ ಕಲ್ತ್ಕೊಂಡೆ, ಕಲ್ತ್ಕೊಂಡು ಇವಾಗ ಎಲ್ಲಾನು ಧೈರ್ಯದಿಂದಲೇ ನಾನು ಮಾಡ್ತಾ ನೋಡಿ. ಅದು ಧೈರ್ಯ ಇರಬೇಕು, ಶ್ರದ್ಧೆನೂ ಇರಬೇಕು, ಆಗ ಒಂಥರ ಇಷ್ಟ ಆಗುತ್ತೆ ಎಲ್ಲ ಕೆಲಸಗಳಲ್ವಾ? ಹೌದು. ಖುಷಿ ಆಯ್ತಮ್ಮ, ಕೃಷಿಯಲ್ಲಿ ಬಾಲ್ಯದಿಂದ ತೊಡಸ್ಕೊಂತ ಬಂದಿದ್ರಿ, ಪದವಿ ಮಾಡಿಕೊಂಡು ಈಗಲೂ ಕೃಷಿಯ ಸಂಪರ್ಕ ಬಿಟ್ಟಿಲ್ಲ. ಹೌದು, ಒಳ್ಳೇದಾಗ್ಲಿ, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಕೇಳಿದ್ರೆ. ಇದುವರೆಗೆ ವಿರಾಜಪೇಟೆ ತಾಲೂಕು ಬೇಟೊಳ್ಳಿಯ ನುಚ್ಚಿಮಣಿಯಂಡ ಮೀನಾ ಉದಯ್ ಕುಮಾರ್ ಅವರ ಕೃಷಿ ಅನುಭವಗಳನ್ನ ಆಲಿಸಿಕೊಂಡ್ರೆ, ಉಲ್ಲಾಸವಾಗಿ ಲವಲವಿಕೆಯಿಂದ ಕೃಷಿಯಲ್ಲಿ ತೊಡಸ್ಕೊಳ್ತಾ ಹೋದ್ರೆ ಕೃಷಿ ಕೆಲಸಗಳು ಇಷ್ಟವಾಗ್ತವೆ, ಕೃಷಿ ಬದುಕು ಹಿತವನಿಸುತ್ತೆ. ಮೀನಾ ಅವರ ಸಂಪರ್ಕಕ್ಕೆ ಸಂಖ್ಯೆ 9686107288 9686107288 ಇದುವರೆಗೆ ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ ಮೂಡಿಬಂತು. ನಿರ್ಮಾಣ ವಿಜಯ್ ಅಂಗಡಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ, ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ಕೃಷಿ ಪರಿಸರ ಬದುಕು ಕುರಿತ ಮಾಹಿತಿಯೊಂದಿಗೆ ಮನರಂಜನೆ ನೀಡುವ ಕಾರ್ಯಕ್ರಮ ಕೃಷಿ ಪುಂಚ. ಇಲ್ಲಿಗೆ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರೇ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ, ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827230018. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲುಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ: ರಾಜ್ಯದ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟಲ್ಲಿ ಸಹಕಾರ ಸಂಘಗಳನ್ನು ಬಲಪಡಿಸಿಕೆ ಮುಂದಾಗಲಿದ್ದು, ಈ ಅವಕಾಶನ ಗ್ರಾಮೀಣ ಸಹಕಾರಿಗ ಬಳಸಿಕೊಳ್ಳುತ್ತಲೇ ಸಹಕಾರ ಸಚಿವರಾದ ಎಸ್ಟಿ ಸೋಮಶೇಖರರಾವ್ ಕರೆ ನೀಡಿದ್ದು. ಅವು ಇಂದು ಕುಶಾಲನಗರ ತಾಲೂಕಿನ ಹೆಬ್ಬಲಲ್ಲಿ ಹೊಸದಾಗಿ ಕಟ್ಟಿದ ವಿಎಸ್ಎಸ್ ಕಟ್ಟಡನ ಉದ್ಘಾಟಿಸಿ ಮಾತನಾಡಿ, ಸಹಕಾರ ಕ್ಷೇತ್ರದಲ್ಲಿ ರಾಜ್ಯ ತನ್ನದೇ ಆದ ಸ್ಥಾನ ಹೊಂದಿದ್ದು, ಆ ನಿಟ್ಟಿನಲ್ಲಿ ಸಹಕಾರ ಕ್ಷೇತ್ರನ ಬಲಪಡಿಸುವಲ್ಲಿ ಎಲ್ಲ ರೀತಿಯ ಸಹಕಾರ ನೀಡಲಾಗ್ತಾ ಇದ್ದು ಅದನ್ನು ಸರಿಯಾಗಿ ಬಳಸಿಕೊಳ್ಳುತ್ತ ಸಲಹೆ ನೀಡಿದ್ದು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕಡೆಯಿಂದ ಜಿಲ್ಲಾ ಕ್ರೀಡಾಂಗಣದಲ್ಲಿರುವ ಕಿರಿಯರ ಕ್ರೀಡಾ ವಸತಿ ನಿಲಯಕ್ಕೆ ಅಥ್ಲೆಟಿಕ್ಸ್ ಮತ್ತು ಹಾಕಿ ಕ್ರೀಡೆಯಲ್ಲಿ 2022-23 ಸಾಲಿಗೆ ಪ್ರತಿಭಾನ್ವಿತ ಕ್ರೀಡಾಪಟುಗಳ ಆಯ್ಕೆ ಪ್ರಕ್ರಿಯೆ 14 ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ, 15 ಪೊನ್ನಂಪೇಟೆ ತಾಲೂಕಿನ ಮಿನಿ ಕ್ರೀಡಾಂಗಣ, 16 ಕೂಡಿಗೆ ಸರ್ಕಾರಿ ಕ್ರೀಡಾ ಶಾಲೆಯಲ್ಲಿ ನಡೆದಿದೆ. ಭಾಗವಹಿಸಿಕೆ ಇಷ್ಟರು, ಎಲ್ಲಾ ದಾಖಲೆಗಳೊಟ್ಟಿಗೆ ಹಾಜರಾಕು. ಜಾಸ್ತಿ ಮಾಹಿತಿಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಸಹಾಯಕ ನಿರ್ದೇಶಕರನ್ನು ಸಂಪರ್ಕಿಸಕು. ವಿದ್ಯಾರ್ಥಿಗಳಲ್ಲಿ ಎಳೆಯ ವಯಸ್ಸಲೇ ವೈಜ್ಞಾನಿಕ ವಿಧಾನದ ಮನವರಿಕೆ ಮಾಡುವ, ಭವಿಷ್ಯದ ವಿಜ್ಞಾನಿಯಾಗಿ ರೂಪಿಸುವ, ಹಾಗೆ ಮೂಲ ವಿಜ್ಞಾನ ವಿಷಯಗಳಲ್ಲಿ ಆಸಕ್ತಿ ಮತ್ತು ಚಿಂತನಾ ಕೌಶಲ್ಯ ಬೆಳೆಸುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಪದವಿಪೂರ್ವ ಶಿಕ್ಷಣ ಇಲಾಖೆನ ಕೂಡುಕೂಟಲ್ಲಿ ರಾಜ್ಯಮಟ್ಟದ ಯುವ ವಿಜ್ಞಾನಿ ಪೈಪೋಟಿಗೆ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆ ಪ್ರಕ್ರಿಯೆ 9 ಸರ್ಕಾರಿ ಪದವಿಪೂರ್ವ ಕಾಲೇಜಲ್ಲಿ ಹೊತ್ತರೆ 10 ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಸಭಾಭವನದಲ್ಲಿ ನಡೆದಿದೆ. ಕೊಡಗು ಜಿಲ್ಲೆಯಲ್ಲಿ ಇಂದು 316 ಹೊಸ ಕೋವಿಡ್-19 ಪ್ರಕರಣ ಕಂಡುಬಂದಿಟ್ಟು, ಮಡಿಕೇರಿ ತಾಲೂಕಲ್ಲಿ 92, ಸೊಮರಪೇಟೆ ತಾಲೂಕಲ್ಲಿ 116, ವಿರಾಜಪೇಟೆ ತಾಲೂಕಲ್ಲಿ 108. ಇಂದಿನ ಪಾಸಿಟಿವಿಟಿ ದರ 16.6% ಆಗುತ್ತೆ ಎಂದು ಜಿಲ್ಲಾಧಿಕಾರಿ ಡಾ ಬಿ ಸಿ ಸತೀಶ್ ಅವರು ತಿಳಿಸಿದರು. ಕೊಡಗು ಜಿಲ್ಲೆಯಲ್ಲಿ ಬೆಳೆ ಹಾನಿಗೆ ಸಂಬಂಧಿಸಿದಂಗೆ 14 ಹಂತದಲ್ಲಿ 2775 ಮಂದಿ ರೈತರಿಗೆ ಬ್ಯಾಂಕ್ ಖಾತೆ ಮೂಲಕ ಆಧಾರ್ ಬೆಸ್ಟ್ ಪೇಮೆಂಟ್ ಮೂಲಕ ನೇರ ನಗದು ವರ್ಗಾವಣೆ ಮಾಡಲಾಗುತ್ತೆ ಎಂದು ಜಿಲ್ಲಾಧಿಕಾರಿ ಡಾ ಬಿ ಸಿ ಸತೀಶ್ ಅವರು ತಿಳಿಸಿದರು. 2021-22 ಸಾಲಿಗೆ ಜನವರಿ ಅಂತ್ಯದವರೆಗೆ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ, ಪ್ರಾಥಮಿಕ ಪ್ರೌಢಶಿಕ್ಷಣ ಹಾಗೆ ಸಕಾಲ ಸಚಿವರು ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿಸಿ ನಾಗೇಶ್ ಅವರ ಅಧ್ಯಕ್ಷತೆಯಲ್ಲಿ 8 ಹೊತ್ತಾರೆ 11 ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲಿ ನಡೆದ ತಿಳಿ ಜಿಲ್ಲಾ ಪಂಚಾಯಿತಿ ಸಿಇಒ ಬನ್ವರ್ ಸಿಂಗ್ ಮೀನಾವು ತಿಳಿಸೋಳು. ಕೊಳಗೇರಿ ಅಭಿವೃದ್ಧಿ ಕಡೆಯಿಂದ ಮಡಿಕೇರಿ ಪ್ಯಾಟೆನ ತ್ಯಾಗರಾಜ ಕಾಲೋನಿಯಲ್ಲಿ ಕೊಳಚೆ ಪ್ರದೇಶದಲ್ಲಿ ರಸ್ತೆ ಹಂಗೆ ಚರಂಡಿ ನಿರ್ಮಾಣದ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದ ಕೆಲಸಕ್ಕೆ ಶಾಸಕರಾದ ಎಂಪಿ ಅಪ್ಪಚ್ಚು ರಂಜನ ಇಂದು ಗುದ್ದಲಿ ಪೂಜನ ನೆರವೇರಿಸಿತು. 66/11 kV ವಿದ್ಯುತ್ ಉಪಕೇಂದ್ರದಿಂದ ಹೊರಹೋಗುವ ರಾಜಸೀಟ್ ಫೀಡರ್ಲಿ ತುರ್ತು ನಿರ್ವಹಣೆ ಕೆಲಸ ಇರದಂದ ನಾಳೆ ಹೊತ್ತರೆ 10 ಗಂಟೆಯಿಂದ 9:55 ಗಂಟೆವರೆಗೆ ವಿದ್ಯುತ್ ಸರಬರಾಜು ಇರದಲೆ. ಆದ್ದರಿಂದ ಮಂಗಳೂರು ರಸ್ತೆ ಜಿಲ್ಲಾಧಿಕಾರಿ ಕಚೇರಿ, ರೇಸ್ಕೋರ್ಸ್ ರಸ್ತೆ, ಇಂದಿರಾನಗರ, ಚಾಮುಂಡೇಶ್ವರ ನಗರ, ಡೈರಿ ಫಾರ್ಮ್, ಕನ್ನಿಕಾ ಬಡಾವಣೆ, ವಿದ್ಯಾನಗರ ಹಂಗೆ ಸುತ್ತಮುತ್ತಲ ವ್ಯಾಪ್ತಿನ ಪ್ರದೇಶದಲ್ಲಿ ವಿದ್ಯುತ್ ಸರಬರಾಜು ವ್ಯತ್ಯಯಾದೆ. ಸಾರ್ವಜನಿಕರು ಸಹಕರಿಸುವಂಗೆ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಲು. ದೆಹಲಿಯಲ್ಲಿ ನಡೆದ ಗಣರಾಜ್ಯೋತ್ಸವ ಪಥಸಂಚಲನದಲ್ಲಿ ಭಾಗವಹಿಸಿದ ಎನ್ಸಿಸಿ ಕೆಡೆಟ್ಗಳಿಗೆ ಅಭಿನಂದನ ಜಂಬರ. ನಾಳೆ ಹೊತ್ತರೆ 10 ಗಂಟೆಗೆ ಮಡಿಕೇರಿ ಪ್ಯಾಟನ ಎನ್ಸಿಸಿ ಕಚೇರಿಯಲ್ಲಿ ನಡೆದಂತೇಳಿ ಕಮಾಂಡಿಂಗ್ ಅಧಿಕಾರಿ ಕರ್ನಲ್ ಚೇತನ್ ಕುಮಾರ್ ದಿವಾನವು ತಿಳಿಸಲು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಮತ್ತೆ ನಾಲ್ಕನಾಡು ಕುಡಿಯರ ಮಂದು ನಮ್ಮ ಸಮಿತಿ ಕಡೆಯಿಂದ ಯುವಕಪಾಡಿನ ಕುಡಿಯರ ಮಂದಲ್ಲಿ 8/10 ಕುಡಿಯರ ಮಂದು ನಮ್ಮ ಜಂಬರ ನಡೆದಿದೆ. ಮನೆಯಲ್ಲೇ ಇದ್ದು ಪುಕ್ಕಟೆಯಾಗಿ ತಜ್ಞ ವೈದ್ಯರಿಂದ ಚಿಕಿತ್ಸೆ ಸಲಹೆ ಪಡೆಯಕ್ಕೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವ ಈ ಸಂಜೀವಿನಿ ಆಪ್ನ ಸದುಪಯೋಗ ಪಡ್ಕೊಳ್ಳೋಂಗೆ ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಆನಂದ್ ಮಾಹಿತಿ ನೀಡಿದ್ರು. ಪ್ರತಿದಿನ ಹೊತ್ತರೆ 8 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಈ ಸೇವೆ ಲಭ್ಯ ಇದ್ದದೆ. ಸಾಮಾನ್ಯ ವೈದ್ಯರು ತಜ್ಞ ವೈದ್ಯರ ಅನುಸಾರ ಈ ಸೇವೆ ಸಿಕ್ಕಿದೆ. ಮಡಿಕೇರಿಯಲ್ಲಿರುವ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ 7/7 ಮತ್ತೆ 8/8 ವೈದ್ಯರು ಲಭ್ಯ ಇರದುಲೆ. ಮಾಜಿ ಸೈನಿಕರು ಮತ್ತೆ ಅವರ ಅವಲಂಬಿತರು ತಮ್ಮ 64 kV ಹೊಸ ಕಾರ್ಡ್ ನ ಕರೆ ಮಾಡಿ ಮಾಹಿತಿನ ಪಡ್ಕೊಂಡು ತಮ್ಮ ಕಾರ್ಡ್ಗಳನ್ನ ಪಡ್ಕೊಳ್ಳುವಂಗೆ ಪ್ರಕಟಣೆ ತಿಳಿಸಲು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272200018. ಮೆಗಾ ಎಕ್ಸ್ಚೇಂಜ್ ಆಫರ್ ಪೂತಾಸ್ ಅಂಡ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ನಿಮ್ಮ ಹಳೆ ಟಿವಿ, ಫ್ರಿಜ್, ವಾಷಿಂಗ್ ಮಿಷಿನ್, ಕುಕ್ಕರ್, ಗ್ರೈಂಡರ್, ಗ್ಯಾಸ್ ಸ್ಟೌವ್ ತನ್ನಿ. ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ. ಬ್ರಾಂಡೆಡ್ ವಾಚಸ್ ಗಳ ಮೇಲೆ ಅಪ್ ಟು 30% ಡಿಸ್ಕೌಂಟ್. ಪೂತಾಸ್ ಅಂಡ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ನೋಡ್ರಿ, ಈ ಸಲ ಅಡಿಕೆ ಕಾಳು ಮೆಣಸು ಫಸಲು ತುಂಬಾ ಚೆನ್ನಾಗಿದೆ, ಆದ್ರೆ ಕೊಯ್ಲು ಮಾಡೋಕೆ ಮರ ಹತ್ತುವವರು ಸಿಗ್ತಾನೆ ಇಲ್ಲ. ಏನ್ ಮಾಡೋದು? ಹೌದು, ಆದ್ರೆ ಈಗ ಅಲ್ಯೂಮಿನಿಯಂ ಏಣಿ ಮತ್ತು ಫೈಬರ್ ಏಣಿಗಳು ಪುತ್ತೂರಿನ SRK ಲ್ಯಾಡರ್ಸ್ ನಲ್ಲಿ ಸಿಗುತ್ತೆ. ಅಲ್ಲದೆ ಅಲ್ಲಿ ಕಾಳು ಮೆಣಸು ಕೂಡು ಬೇರೆ ಬಿಡಿಸುವ ಯಂತ್ರ, ಅಡಿಕೆ ಸಾಗಿಸುವ ಗಾಡಿ, ಮದ್ದು ಸಿಂಪಡಿಸುವ ದೋಟಿ, ಸ್ಪ್ರೇಯರ್, ಇನ್ನು ಬೇರೆ ಬೇರೆ ಉಪಕರಣಗಳು ಕೂಡ ಸಿಗುತ್ತೆ. ಹೌದಾ? ಹಾಗಾದ್ರೆ ಅದನ್ನೇ ತಗೊಳ್ಳೋಣ ಅಲ್ವಾ? ಆದ್ರೆ ಹೇಗೆ? 9444636304 ಈ ನಂಬರ್ಗೆ ಕರೆ ಮಾಡಿದ್ರೆ ಸಾಕು. ವಿವರಗಳಿಗೆ www.srkladders.com. ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ. ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ. ಮುಳಿಯ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಶ್ರೀ ವಿಷ್ಣು ಎಂಟರ್ಪ್ರೈಸಸ್ ಗೋಣಿಗೊಪ್ಪ. ನಮ್ಮಲ್ಲಿ ಪ್ರಸಿದ್ಧ ಕಂಪನಿಗಳ ಉತ್ತಮ ಗುಣಮಟ್ಟದ ಕಳೆ ಕುಚ್ಚುವ ಯಂತ್ರಗಳು, ಕೀಟನಾಶಕಗಳು, ಸಿಂಪರಣಾ ಯಂತ್ರಗಳು, ಕಾಫಿ ತುಂಬಿಸುವ ಪ್ಲಾಸ್ಟಿಕ್ ಚೀಲಗಳು, ಟಾರ್ಪಾಲಿನ್ಸ್, ಎಲ್ಲ ವಿಧದ ನೀರಾವರಿ ಪಂಪ್ ಸೆಟ್ಗಳು ಲಭ್ಯ. ಅಲ್ಲದೆ ನಮ್ಮಲ್ಲಿ ಸ್ಪ್ರಿಂಕ್ಲರ್ ಜೆಟ್ಗಳು ಮತ್ತು ಸ್ಕಿಪ್ಪರ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಕೂಡ ಲಭ್ಯ. ನಮ್ಮಲ್ಲಿ ಮನೆ ಬಳಕೆ ಹಾಗೂ ವಾಣಿಜ್ಯ ಬಳಕೆಯ ಜನರೇಟರ್ ಕೂಡ ದೊರೆಯುತ್ತದೆ. ಸಂಪರ್ಕಿಸಿ ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಪ್ಲಾಂಟರ್ಸ್ ನೀಡ್ಸ್, ಆಪೋಸಿಟ್ ಕಾರ್ಪೊರೇಷನ್ ಬ್ಯಾಂಕ್, ಬೈಪಾಸ್ ರೋಡ್, ಗೋಣಿಕೊಪ್ಪಲು. ಕಾಲ್ 08274298705. ಮೊಬೈಲ್ 9972218440 ಅಥವಾ 9448448744. ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ. ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ. ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು. ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ. ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700001242 8700014242. ಈ ಸಲ ಹೆಣ್ಣು ಗಂಡು ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ, ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಹಚ್ ಅಂಡ್ ಕೆ ರೆಫ್ರಿಜರೇಷನ್, ಪೊಲೀಸ್ ಸ್ಟೇಷನ್ ಹತ್ತಿರ, FMC ರೋಡ್, ನಾಪೋಕ್ಲು. ಇಲ್ಲಿ ಎಲ್ಲಾ ತರಹದ ಫ್ರಿಜ್, ಮೈಕ್ರೋವೇವ್, ವಾಷಿಂಗ್ ಮೆಷಿನ್ ಸರ್ವಿಸ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು. ಸಂಪರ್ಕಿಸಿ ಹಚ್ ಅಂಡ್ ಕೆ ರೆಫ್ರಿಜರೇಷನ್, ನಾಪೋಕ್ಲು. ಮೊಬೈಲ್ 9880596026 ಅಥವಾ 9448556026. ಸರ್, ಎ ಬಿ ಎ ಆರ್ ಕೆ ಕಾರ್ಡ್ ಮಾಡಿಸಕ್ಕೆ ಎಷ್ಟು ಹಣ ಕಟ್ಟಬೇಕಾಯ್ತದೆ? ಎ ಫೋರ್ ಅಳತೆಯ ಪೇಪರ್ ಗೆ 10 ರೂಪಾಯಿ, ಪಿ ವಿ ಸಿ ಕಾರ್ಡ್ ಗೆ 35 ರೂಪಾಯಿ ಕಟ್ಟಬೇಕು. ಸರ್, ಎ ಬಿ ಆರ್ ಕೆ ಕಾರ್ಡ್ ಏನಾದ್ರು ಕಳ್ದೋದ್ರೆ ಮತ್ತೆ ಹೊಸ ಕಾರ್ಡ್ ಮಾಡಿಸ್ಬೇಕಾ? ಏನೂ ಬೇಡ, ಒಂದ್ಸರಿ ನೋಂದಣಿ ಮಾಡಿದ್ರೆ ಸಾಕು. ಕಾರ್ಡ್ ಕಳೆದೋದ್ರೆ 20 ರೂಪಾಯಿ ಶುಲ್ಕ ಕಟ್ಟಿ ಮತ್ತೆ ಪಡಿಬಹುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನೀವು ಡಿಜಿಟಲ್ ಆದರೆ ನಿಮ್ಮ ನಾಳೆ ಉತ್ತಮವಾಗಿರುತ್ತೆ. ಇದಕ್ಕಾಗಿನೇ ನವಾರ್ಣ ಸಹಾಯದಿಂದ ಸಹಕಾರಿ ಹಾಗೂ ಗ್ರಾಮೀಣ ಬ್ಯಾಂಕ್ಗಳು ಹಳ್ಳಿಗಳಲ್ಲಿ ಮೈಕ್ರೋ ಎಟಿಎಂ ಮತ್ತು ಮೊಬೈಲ್ ಡೆಮೋ ವ್ಯಾನ್ ಸೌಲಭ್ಯ ಕಲ್ಪಿಸಲಾಗಿದೆ. ಮನೆಯಲ್ಲಿಯೇ ಕುಳಿತು ಬ್ಯಾಂಕಿಂಗ್ ಸೇವೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಮೈಕ್ರೋ ಎಟಿಎಂ ಮುಖಾಂತರ ಡೆಬಿಟ್ ಮತ್ತು ಆಧಾರ್ ಕಾರ್ಡ್ಗಳನ್ನು ಉಪಯೋಗಿಸಿ ದುಡ್ಡನ್ನು ಕೂಡ ಜಮಾ ಮಾಡಬಹುದು, ತೆಗೆಯಲೂಬಹುದು. ನಗದು ರಹಿತ ವ್ಯವಹಾರದ ಸುರಕ್ಷತೆಯನ್ನು ನಿಮ್ಮದಾಗಿಸಿಕೊಳ್ಳಿ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಮಡಿಕೇರಿ ಸೇವಾ ಮಾಹಿತಿ. ಸೋಮಪೇಟೆ ಹೊಸಗುತ್ತಿ ಗ್ರಾಮದ ಸೂದನ ದೇವಯ್ಯ ಅವರ ಪತ್ನಿ ತಾರಾಮಣಿ ಅವರು ಇಂದು ನಿಧನರಾದರು. 64 ವರ್ಷ ಪ್ರಾಯದ ಸೂದನ ತಾರಾಮಣಿ ಅವರ ತವರುಮನೆ ಕುಂಬಳದಾಳು ಮೊಗೇರನ. ಇವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 10 ಗಂಟೆಗೆ ಹೊಸಗುತ್ತಿ ಗ್ರಾಮದಲ್ಲಿ ನಡೆಯಲಿದೆ. ಸೇವಾ ಮಾಹಿತಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900027004. ಸುದ್ದಿ ಸಮಾಚಾರ ಓದಿನೋಳು ಚಟ್ಟಂಗಡ ರವಿ ಸುಬ್ಬಯ್ಯ. ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿ ಮಟ್ಟದ ಸಹಕಾರ ಸಂಘತನ ಬಲಪಡಿಸೋಕೆ ಯೋಜನೆ ರೂಪಿಸಿಟ್ಟಿತ್ತು. ಈ ಅವಕಾಶತನ ಅದರ ಊರ ಸಹಕಾರ ಸಂಘತರ ಸದಸ್ಯಂಗ ಬಳಸಿವನಿಗೆ ಆಂಡು ರಾಜ್ಯ ಸಹಕಾರ ಮಂತ್ರಿ ಎಸ್ ಟಿ ಸೋಮಶೇಖರ್ ಅರಿಸಿಟ್ಟಿತ್ತು. ಕುಶಾಲನಗರ ತಾಲೂಕು ಹೆಬ್ಬಾಲೆಯಲ್ಲಿ ಪುದೇದಾಯಿತು ಕಟ್ಟಣ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘತರ ಕಟ್ಟಡ ಉದ್ಘಾಟನೆ ಮಾಡಿತು. ತಕ್ಪರ್ನ ಹಿಂಗ ಸಹಕಾರ ಕೋವಲು ರಾಜ್ಯ ತಾಂಡದೇನ ವಿಶೇಷ ಸ್ಥಾನ ಪಡೆದಿತ್ತು. ಇಕ್ಕ ಈ ಕೋವನ ಇನ್ನೆಚ್ಚಕ್ಕೂ ಬಲಪಡಿಸುವ ಉದ್ದೇಶದ ಎಲ್ಲ ತರತರ ಸಹಕಾರ ಕೊಡ್ತಾನುಂಡು. ರಾಜ್ಯದ 5,400 ಸಹಕಾರ ಸಂಘ ಉಂಡು. ಈ ಎಲ್ಲ ಸಂಘತು ಒರೇ ತರತರ ತಂತ್ರಾಂಶ ಆಧಾರದ ಕಾರ್ಬಾರ ಮಾಡುವ. ರಾಜ್ಯದ ಸುಮಾರು 20 ಲಕ್ಷ ರೈತಂಗಕ್ಕೆ ಸಹಕಾರ ಸಂಘತಿಂದ 14,000 ಕೋಟಿ ರೂಪಾಯಿ ಸಾಲ ಕೊಡ್ತಿತ್ತು. ಏದು ಜಿಲ್ಲೆಯಲ್ಲೂ ರೈತಂಗಳ ಸಾಲ ಮನ್ನಾ ಬಾಕಿ ಉಂಡೋ ಆ ಜಿಲ್ಲೆಯ ಶಾಸಕಾಂಗಳ ಮುಖ್ಯಮಂತ್ರಿ ಕೂಡ ತಕ್ಕ ಪರಿಚಿಟ್ಟು ಪರಿಹಾರಕ್ಕೆ ತೊಡಿಕೆ ಏರ್ಪಾಡು ಮಾಡುವ ನೆನಚಿ. ಶಾಸಕ ಮಂಡೆಪಂಡ ಅಪ್ಪಚುರಂಜನ್ ತಕ್ಕ ಬಂದಿತ್ತು. ಸಹಕಾರ ಸಂಘದ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿ ನಲ್ಲ ಕೆಲಸ ಮಾಡಿಸಂಗಿ ಸಹಕಾರ ಸಂಘತನ ಬಳತೋಳು. ಕೂಟಕ್ಕೆ ಸಾಲ ಪಡೆದನೇಂಗ ಸಮಯಕ್ಕೆ ಸರಿಕ್ಕೆ ಸಾಲ ಕಟ್ಟಿಸಿಂಗಿ ಸಂಘದರ ಅಭಿವೃದ್ಧಿಗೆ ಸಹಕಾರ ಅಪ ನೆನಚಿ. ಮಾಜಿ ಮಂತ್ರಿ ಬಿಎಜಿ ವಿಜಯ, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಕೊಡಂದೇರ ಬಾಂಡ್ ಗಣಪತಿ ಕುಡ್ದನಕ್ಕೆ ಮುಖ್ಯಪಟ್ಟು ವೇದಿಕೆಯಲ್ಲಿ ಹಾಜರಿಂಜತ್ತು. ಕೊಳಕೇರಿ ಅಭಿವೃದ್ಧಿ ಮಂಡಳಿಯ ಆದನೆಯಲ್ಲಿ ಮಡಿಕೇರಿ ತ್ಯಾಗರಾಜ ಕಾಲೋನಿಯಲ್ಲಿ ರಸ್ತೆ ಪಿಂಜ ಚರಂಡಿ ಮಾಡೋಕೊಳ 50 ಲಕ್ಷ ರೂಪಾಯಿ ಪಣಿಗೆ ಶಾಸಕ ಮಂಡೆಪಂಡ ಅಪ್ಪಚ್ಚು ರಂಜನ್ ಇಂದು ಭೂಮಿ ಪೂಜೆ ಮಾಡಿಸಿ. ಈ ನೇರತೆ ತಕ್ಕವರನಾಯಂಗ ನಗರೋತ್ಥಾನ ಯೋಜನೆಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಡಿಕೇರಿ ನಗರಕ್ಕೆ 40 ಕೋಟಿ ರೂಪಾಯಿ ತಪ್ಪಕ್ಕೆ ಒತ್ತಂಡಿತು. ಆನುಂಡು ನಗರೋತ್ಥಾನ ಪಣಿಕೆ ಬೋಂಡಿಯಾನ ಅಂದಾಜು ಪಟ್ಟಿನ ಬೆರಿಯ ಮುಖ್ಯಮಂತ್ರಿಗೆ ಕೊಡ್ಕೊಂಡು. ಸೋಮರಪೇಟೆ ಹಾಕಿ ಪರಂಬುಗೆ ಆಸ್ಟ್ರೋ ಟರ್ಫ್ ಇಡುವಕ್ಕೆ ತಾನು ಕ್ರೀಡಾ ಮಂತ್ರಿ ಆಯ್ದೀಪಕ್ಕೆ 5 ಕೋಟಿ ರೂಪಾಯಿ ಅನುದಾನ ಒಪ್ಪನೆಗೆ ಮಾಡಿತಿಂಜೆ. ಇನ್ನು 1 ತಿಂಗಳು ಈ ಪರಂಬುರ ಪಣಿ ತೀರುವ ನೆನಚಿ. ಈ ನೇರತೆ ಮಡಿಕೇರಿ ನಗರಸಭೆ ಅಧ್ಯಕ್ಷೆ ಅನಿತಾ ಪೂವಯ್ಯ, ಉಪಾಧ್ಯಕ್ಷೆ ಸವಿತಾ ರಾಕೇಶ್ ಪೈಯ ಸದಸ್ಯಂಗ ಹಾಜರಿಂಜಿತ್ತು. ಜಿಲ್ಲಾಧಿಕಾರಿ ನಡೆ ಹಳ್ಳಿಯ ಕಡೆ ಯೋಜನೆ ಮಾರಿಪತ್ತು. ಇದೇ ತಾರೀಕು 19 ಪೊಲಾಕ 10 ಗಂಟೆ ವಿರಾಜಪೇಟೆ ತಾಲೂಕರ ಚೆನ್ನೈನಕೋಟೆ ಗ್ರಾಮ ಪಂಚಾಯತಿ ಕಡಂಗನ ಚೆನ್ನಂಗಿ ಬಸವನಹಳ್ಳಿ ಸರ್ಕಾರಿ ಆಶ್ರಮ ಸ್ಕೂಲ್ ಜಿಲ್ಲಾಧಿಕಾರಿಯ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ನಡಪ. ಈ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಬಿಸಿ ಸತೀಶ್ ಪಿಂಜ ಜಿಲ್ಲಾ ಮಟ್ಟದ ಅಧಿಕಾರಿ ಹಾಜರಿಪ್ಪ. ಸಾರ್ವಜನಿಕಂಗ ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟನಕ್ಕೆ ಇದೇ ತಾರೀಕು 16 ಉಳಲು ತಂಗಡ ಪುಕಾರ ಅರ್ಜನೆ ಸಂಬಂಧಪಟ್ಟ ನಾಡು ಕಚೇರಿ ಇಲ್ಲೆಂಗಿ ತಾಲೂಕು ಕಚೇರಿಗೆ ಎತ್ತಿಚಿಡುವುದು ಹೆಚ್ಚುವರಿ ಜಿಲ್ಲಾಧಿಕಾರಿ ರಾಜು ಮೊಗವೀರ ಅರಿಸಿಟ್ಟಿದೆ. ದಂಡಾರ್ಥಿ ಇರುವುದಂಡು ಜನವರಿ ಆಖಿರಿಕೆತ್ತನರ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮದ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ಶಿಕ್ಷಣ ಪಿಂಜ ಸಕಾಲ ಮಂತ್ರಿಯು ಕೊಡಗು ಜಿಲ್ಲೆಯ ಉಸ್ತುವಾರಿ ಮಂತ್ರಿಯೂ ಆಯಿತುಳ ಬಿಸಿ ನಾಗೇಶ್ರೆಂಡ ಕೊರವು ಕಾರ್ಯಕ್ರಮ ಇದೇ ತಾರೀಕು ಗಟ್ಟಂಗ ಪೊಲಕ 11 ಗಂಟೆಗೆ ಮಡಿಕೇರಿಯಲ್ಲುಳ್ಳ ಜಿಲ್ಲಾ ಪಂಚಾಯತಿ ಸಭಾಭವನದಲ್ಲಿ ನಡಪ ಎಂದು ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬನ್ನೋರ್ ಸಿಂಗ್ ಮೀನಾ ಅರಿಸಿಟ್ಟಿದೆ. ವಿದ್ಯಾರ್ಥಿಗಳಲ್ಲಿ ಚರಿಯ ಭಯದಲ್ಲೇ ವೈಜ್ಞಾನಿಕ ವಿಧಾನತನ ಅರಿಚಿಡೋಕ್ ಬಹುಸುಲು ವಿಜ್ಞಾನ ಹೇಳಪ್ಪಗ ಸಾಕಾರ ಆಪನೆಗೆ ಮೂಲ ವಿಜ್ಞಾನ ವಿಷಯತ್ರ ಮೀದ ಅವರ ಇರಾದ ಪಪನೆಗೆ ಮಾಡೋಕ್ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಆಧಾರದಲ್ಲಿ ಕರ್ನಾಟಕ ಸರ್ಕಾರದ ವಿಜ್ಞಾನ ಪಿಂಜ ತಂತ್ರಜ್ಞಾನ ಇಲಾಖೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಪಿಂಜ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಸಹಕಾರದ ಕೈಂಜೆ ಸುಮಾರು ಕಾಲದ ಏರ್ಪಾಡು ಮಾಡಿ ರಾಜ್ಯ ಮಟ್ಟದ ಯುವ ವಿಜ್ಞಾನ ಪ್ರಶಸ್ತಿ ಕಾರ್ಯಕ್ರಮ ಫೆಬ್ರವರಿ 9 ರಾಜ್ಯದಡಿ ನಡಪ ದಂಡ 21 ಇರೋ ದಂಡನೆ ಕಾಲದ ನಡಪ ಯುವ ವಿಜ್ಞಾನಿ ಪೈಪೋಟಿಗೆ ಕೊಡಗು ಜಿಲ್ಲಾ ಮಟ್ಟದ ಯುವ ವಿಜ್ಞಾನಿ ಪ್ರಶಸ್ತಿಗೆ ಆಯ್ಕೆ ಮಾಡೋ ಪೈಪೋಟಿ ಫೆಬ್ರವರಿ 9 ಪೊಲಾಕ 10 ಮಡಿಕೇರಿಯ ಸರ್ಕಾರಿ ಪಿಯು ಕಾಲೇಜು ಫೀಲ್ಡ್ ಮಾರ್ಷಲ್ ಕೊಡಂದೇರ ಎಂ ಕಾರ್ಯಪ್ಪ ಸಭಾ ಬಾಡಲ್ ನಡಪ ಜಿಲ್ಲಾ ಮಟ್ಟದ ಪೈಪೋಟಿಗೆ ಗದ್ದ ಹಿಂಗಕ್ಕೆ ಆದ್ಯತೆ ನಮ್ಮ 5,000 ದಂಡನೆ ನಮ್ಮ 3,000 ರೂಪಾಯಿ ಪಿಂಜ ಮಾನ್ಯತೆ ಕಾಗದ